ಮಿಶ್ರಾ ಸ್ಪಷ್ಟನೆ. ಮತ್ತು ರಾಜ್ಯದ ವಿವಿಧೆಡೆ ಹೋಳಿ ಹಬ್ಬದ ಸಂಭ್ರಮ, ಬಣ್ಣದಲ್ಲಿ ಮಿಂದೆದ್ದ ಜನತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಸಮಯ 6:20. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿರಂಗ. ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ಹೆಲ್ಮೆಟ್ ಆಗಿ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ. ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ಮ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ನು ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ರೈತ ಬಾಂಧವರೇ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಟೊಮ್ಯಾಟೋ ಬೆಳೆಯ ಸಮಗ್ರ ಕೀಟ ನಿರ್ವಹಣೆ ಕುರಿತು ಸಂವಾದ ಪ್ರಸಾರವಾಗಲಿದೆ. ಪಾಲ್ಗೊಳ್ಳುತ್ತಾರೆ ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ GK ಸುದರ್ಶನ್ ಮತ್ತು ಡಾಕ್ಟರ್ GP ಮುತ್ತರಾಜ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಡಾಕ್ಟರ್ ಸುದರ್ಶನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಮುತ್ತುರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಟೊಮ್ಯಾಟೊ ಬೆಳೆಯ ಕೀಟ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಾವು ನೀಡಬೇಕು. ಡಾಕ್ಟರ್ ಸುದರ್ಶನ್ ಅವರೇ ಆರಂಭ ಮಾಡಿ. ನಮಸ್ಕಾರ. ಟೊಮ್ಯಾಟೊದಲ್ಲಿ ಬರುವಂಥ ಬಹಳ ಪ್ರಮುಖವಾದ ರೋಗ ಮತ್ತು ಮುಖ್ಯವಾದ ರೋಗ ಕೊನೆಯ ಅಂಗಮಾರಿ ರೋಗ. ಸಾಮಾನ್ಯವಾಗಿ ಅಂಗಮಾರಿ ರೋಗ ನಮಗೆ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಕಂಡುಬರ್ತದೆ. ಮತ್ತು ಈ ರೋಗದ ತೀವ್ರತೆಯಿಂದ ನಮ್ಮ ಎಷ್ಟೋ ರೈತ ಬಾಂಧವರು ಬೆಳೆಯನ್ನೇ ಕಳೆದುಕೊಳ್ತಾರೆ, ಮತ್ತು ಎಷ್ಟೋ ಜನ ಬೆಳೆಯನ್ನು ಹಾಕಲಿಕ್ಕೆ ಇಷ್ಟಪಡಲ್ಲ ಮಳೆಗಾಲದಲ್ಲಿ. ಈ ರೋಗದ ಮುಖ್ಯ ಲಕ್ಷಣಗಳ ವಿಷಯಕ್ಕೆ ಬಂತಂದರೆ, ಸಾಮಾನ್ಯವಾಗಿ ಇದು ಶಿಲೀಂಧ್ರದಿಂದ ಬರುವಂಥ ರೋಗ. ಇದರಲ್ಲಿ ಎಲೆಗಳು, ಕಾಂಡಗಳು ಮತ್ತು ಹಣ್ಣಿನ ಭಾಗಗಳು ಕೂಡ ಹಾನಿಗೊಳಗಾಗ್ತವೆ. ಮೊದಲನೇದಾಗಿ ಎಲೆಯ ಮೇಲೆ ಬರುವಂಥ ರೋಗದ ಲಕ್ಷಣಗಳ ವಿಷಯಕ್ಕೆ ಬಂತು ಅಂದರೆ, ಸಾಮಾನ್ಯವಾಗಿ ಈ ರೋಗದ ಎಲೆ ಅಂಚಿನ ಭಾಗ ಅಥವಾ ತುದಿ ಭಾಗದಲ್ಲಿ ನೀರಿನಿಂದ ತೊಯ್ದಂಥ ಹಸಿರು ಬಣ್ಣದ ಮಚ್ಚೆಗಳಾಗಿ ಕಾಣಿಸ್ಕೊಳ್ತವೆ ಪ್ರಾರಂಭಿಕ ಹಂತದಲ್ಲಿ. ರೋಗ ಉಲ್ಬಣ ಆದಂಗೆ ಏನಾಗುತ್ತೆ, ಎಲೆಯ ತುಂಬ ಹರಡಿಕೊಳ್ಳೋದ್ರಿಂದ ಎಲೆ ಕಪ್ಪಾಗೋಗುತ್ತೆ. ಮತ್ತು ಈ ರೀತಿ ಕಪ್ಪಾದಂಥ ಎಲೆಗಳನ್ನ ನೀವು ತಳಭಾಗವನ್ನು ಪರೀಕ್ಷೆ ಮಾಡಿ ನೋಡ್ತಂದರೆ, ಎಲೆಯ ತಳಭಾಗದಲ್ಲಿ ಶಿಲೀಂಧ್ರದ ಬೆಳವಣಿಗೆಯನ್ನು ಕಾಣಬಹುದು, ಮತ್ತು ಶಿಲೀಂಧ್ರದ ಕಣಗಳನ್ನು ನಾವು ನೋಡಬಹುದು. ಇದರಿಂದ ಏನಾಗುತ್ತೆ, 3 ದಿನ ಈ ರೋಗ ಬಂದು 3-4 ದಿನದಲ್ಲಿ ನಿಮಗೆ ಎಲ್ಲ ಎಲೆಗಳು ಕೂಡ ಕಪ್ಪಾಗಿ ಕೊಳತೋಗ್ತವೆ. ಬರೀ ಕಾಂಡ ಭಾಗ ಉಳಿದಿರ್ತದೆ, ಮತ್ತು ಹಣ್ಣುಗಳಷ್ಟೇ ಕಂಡು ಬರ್ತವೆ. ಈ ರೋಗ ಉಲ್ಬಣ ಆದಂಗೆ ಏನಾಗುತ್ತೆ, ಕಾಂಡಗಳ ಮೇಲೆ ಕೂಡ ಕಂದನೆಯ ಚುಕ್ಕಿಗಳು ಕಾಣಿಸ್ಕೊಳ್ತವೆ. ಕಂದನೆ ಚುಕ್ಕಿಗಳು ಕಾಣಿಸ್ಕೊಂಡು ಅವು ದೊಡ್ಡದಾಗ್ತಾ ಏನಾಗುತ್ತೆ, ಈ ಕಾಂಡ ಭಾಗವನ್ನು ಸುತ್ತೂರಿಯುತ್ತೆ. ಸುತ್ತೂರಿದ್ರಿಂದ ಏನಾಗುತ್ತೆ, ಕಾಂಡ ಭಾಗವನ್ನು ಕೂಡ ಆ ಭಾಗದಲ್ಲಿ ಮುರಿದೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಹಣ್ಣುಗಳ ಮೇಲೆ ಬಂತು ಅಂದರೆ ರೋಗದು, ಇದು ಸಾಮಾನ್ಯವಾಗಿ ಕೆಂಪಾಗಿರೋ ಹಣ್ಣುಗಳ ಮೇಲೆ ಬರುವುದಿಲ್ಲ, ಹಸಿರು ಕಾಯಿಗಳ ಮೇಲೆ ಮಾತ್ರ ರೋಗ ಬರುತ್ತೆ. ಹಸಿರು ಕಾಯಿಗಳ ಮೇಲೆ ಇದು ಸಾಮಾನ್ಯವಾಗಿ ನೀವು ನೋಡ್ತು ಅಂದರೆ ಗ್ರೀಸಿಂದ ಸಾವಿರದಂಗೆ ಕಂದು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಮತ್ತು ಈ ರೋಗ ಉಲ್ಬಣದಂಗೆ ಇಡೀ ಹಸಿರು ಕಾಯಿಗಳೆಲ್ಲ ಕಪ್ಪಾಗಿ ಕೊಳ್ತಾ ಹೋಗುತ್ತೆ. ಇದು ಈ ರೋಗದ ಲಕ್ಷಣ. ಇದು ಸಾಮಾನ್ಯವಾಗಿ ಮಳೆ, ಈಗ ನಮಗೆ ಮಳೆಗಾಲ ಪ್ರಾರಂಭ ಆಗೋದು ಜೂನ್ ಜುಲೈ ಆಗಸ್ಟ್ವರೆಗೂ ಮಳೆ ಇರ್ತದೆ, ಮತ್ತು ಅಕ್ಟೋಬರ್ ನವಂಬರಲ್ಲಿ ಸೈಕ್ಲೋನ್ಗಳಿಂದ ಆ ಸಮಯದಲ್ಲೂ ಕೂಡ ಮಳೆ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ಸಮಯದಲ್ಲಿ ಮಾತ್ರ ನಮಗೆ ಯಥೇಚ್ಛವಾಗಿ ಟೊಮೆಟೊದಲ್ಲಿ ಕಂಡು ಬರುತ್ತೆ. ಇಲ್ಲ ಯಾರಾದರೂ ಇರಿಗೇಷನ್ ಜಾಸ್ತಿ ಕೊಡ್ತಾಯಿದ್ರೆ, ಮಣ್ಣಿನ ತೇವಾಂಶ ಜಾಸ್ತಿ ಆದರೆ ಈ ರೋಗ ಜಾಸ್ತಿ ಬರುತ್ತೆ. ಈ ರೋಗ ಪ್ರತಿ ವರ್ಷ ನಮಗೆ ಭೂಮಿಯಲ್ಲಿ ಹೆಂಗೆ ಬರ್ತದೆ ಅಂದರೆ, ಮಣ್ಣಿನಲ್ಲಿ ಈ ರೋಗದ ಕಣಗಳು ಉಳ್ಕೊಳ್ತವೆ, ಮತ್ತು ಮಣ್ಣಿನಲ್ಲಿರುವಂಥ ರೋಗದ ಕಣಗಳು ನಾವು ಟೊಮೆಟೊ ಹಾಕಿದಾಗ ಕೆಳಭಾಗದ ಎಲೆಗಳಿಂದ ಪ್ರಾರಂಭ ಆಗಿ ರೋಗ ಹರಡ್ತಾ ಬರ್ತದೆ. ಮತ್ತು ಈ ನಿರ್ವಹಣೆ ವಿಷಯಕ್ಕೆ ಬಂತು ಅಂದರೆ, ಮೊದಲೇದಾಗಿ ನಾವು ಯಾವಾಗಲೂ ಅಷ್ಟೇ ಮಣ್ಣಿನಲ್ಲಿ ರೋಗದ ಕಣಗಳು ಉಳ್ಕೊಳ್ಳೋದ್ರಿಂದ ಈ ಮಣ್ಣು ನಮಗೆ ಮಳೆಗಾಲದಲ್ಲಿ ಮಣ್ಣು ಆರಿದಾಗ ಕೆಳಗಡೆ ಎಲೆಗಳಿಗೆ ಅದರ ಮುಖಾಂತರ ರೋಗ ಹರಡಕತ್ತಾ ಹೋಗುತ್ತೆ ಕೆಳಗಡೆ ಎಲೆಗಳಿಂದ. ಆದ್ದರಿಂದ ಮೊದಲೇದಾಗಿ ಒಂದಡಿ ಎತ್ತರದವ್ರಿಗೆ ಏನು ಗಿಡಗಳಿದೆ ಎಲೆಗಳು ಎಲ್ಲ ಎಲೆಗಳನ್ನು ನಾವು ತೆಗೀಬೇಕಾಗತ್ತೆ. ತೆಗೆದ್ಬಿಟ್ಟು ಯಾವುದೇ ಎಲೆಗಳು ಮಣ್ಣಿಗೆ ಟಚ್ ಆಗದಂಗೆ ನೋಡ್ಕೊಳ್ಬೇಕು. ಮತ್ತು ಮಳೆಗಾಲದಲ್ಲಿ ಈ ರೋಗ ಬರೋದ್ರಿಂದ ನಾವು ಸಾಧ್ಯ ಆದಷ್ಟು ಸಾಲಿಂದ ಸಾಲಿಗೆ ಅಂತರವನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಮತ್ತು ಗಿಡದಿಂದ ಗಿಡಕ್ಕೆ ಅಂತರವನ್ನು ಜಾಸ್ತಿ ಕೊಟ್ಕೊಳ್ಬೇಕು. ನಾವು ಪ್ರತಿ ಟೈಮು ರೈತರಿಗೆ ಹೇಳ್ತೀವಿ, ಮಳೆಗಾಲದಲ್ಲಿ ಈ ರೋಗ ಜಾಸ್ತಿ ಬರುತ್ತೆ, ಯಾವುದೇ ಕಾರಣಕ್ಕೂ ಪೇಡ್ರೋ ಹೋಗಬೇಡಿ, ಸಿಂಗಲ್ ಸಾಲಲ್ಲೇ ಟೊಮೆಟೊ ಬೆಳೆಯನ್ನು ಹಾಕೊಳ್ಳಿ, ಸ್ಟೇಕಿಂಗ್ ಕೊಟ್ಕೊಳ್ಳಿ, ಮತ್ತು ಮಲ್ಚ್ಗಳನ್ನ ಹಾಕ್ಕೊಂಡು ಬೆಳೆಯನ್ನು ಬೆಳೀರಿ. ಅದರ ಸಾಲಿಂದ ಸಾಲಿಗೆ ಸಾಧ್ಯ ಆದಷ್ಟು 1.5 ಅಡಿಯಷ್ಟು ಸಾಲು ಕೊಟ್ಕೊಳ್ಳಿ, ಮತ್ತು ಗಿಡದಿಂದ ಗಿಡಕ್ಕೆ 60 ಸೆಂಟಿಮೀಟರ್ ಅಂದರೆ 2 ಅಡಿಯಷ್ಟು ಕೊಟ್ಕೊಳ್ತಾ ಹೋಗೋದ್ರಿಂದ ಏನಾಗುತ್ತೆ, ಮಧ್ಯದಲ್ಲಿ ಮಳೆ ನೀರು ಬಿದ್ದರೂ ಕೂಡ ಬೇಗ ಹಾರೋಗ್ತಾ ಬರ್ತದೆ, ಅದರಿಂದ ರೋಗ ಜಾಸ್ತಿ ಆಗಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಇನ್ನೂ ಒಂದು, ಈ ರೋಗ ಕಂಡ ತಕ್ಷಣ ನಾವು ಸಾಮಾನ್ಯವಾಗಿ ಬಳಸ್ಬೋದಂಥ ಶಿಲೀಂಧ್ರ ನಾಶಕಗಳು ಯಾವುದೇ ಅಂದರೆ ಅಕ್ರೋಬ್ಯಾಟ್ ಕಂಪ್ಲೀಟ್ ಅಂತ ಕೇಳಿರ್ತೀರಿ, ಅದನ್ನು 2 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಸಿಂಪಡಣೆ ಮಾಡ್ಬೋದು. ಅದು ಬಿಟ್ಟರೆ ಸೆಕ್ಟಿನ್ ಅಂತ ಸಿಗುತ್ತೆ, ಅದನ್ನು 3 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ. ರನ್ಮನ್ ಅಂತ ಒಂದು ಇನ್ನೊಂದು ಮಾಲಿಕ್ಯೂಲ್ ಇದೆ ಶಿಲೀಂಧ್ರನಾಶಕ, ಅದನ್ನಾದರೆ 0.4 ಮಿಲಿ ಪ್ರತಿ ಲೀಟ್ರ್ ನೀರಿಗೆ. ಇತ್ತೀಚೆಗಷ್ಟೇ ಸಿಂಜೆಂಡಾ ಕಂಪ್ನಿಯವರು ಒಂದು ಪ್ರಾಡಕ್ಟನ್ನು ರಿಲೀಸ್ ಮಾಡಿದ್ದಾರೆ, ಒರೋಂಡಿ ಸಾಲ್ಟ್ರಾ ಅಂತ, ಅದಾದರೆ 1.4 ml ಪ್ರತಿ ಲೀಟ್ರ್ ನೀರಿಗೆ. ಈ ಪ್ರಮಾಣದಲ್ಲಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ನಾವು ನಿರ್ವಹಣೆ ಮಾಡ್ಬೋದು. ಅದಲ್ಲದೆ ನೀವು ನೆನ್ಪಿಟ್ಕೊಳ್ಬೇಕಾದ ಅಂಶಗಳೇನೆಂದರೆ, ಒಂದೇ ಒಂದು ಶಿಲೀಂಧ್ರನಾಶಕವನ್ನು ಕಂಟಿನ್ಯೂಸ್ ಬಳಸಲಿಕ್ಕೆ ಹೋಗಬೇಡಿ. ಯಾಕೆಂದರೆ ರೋಗದ ಕಣಗಳೇನಿರ್ತವೆ ಅವು ಆ ಶಿಲೀಂಧ್ರನಾಶಕಗಳಿಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ, ಮುಂದೆ ಅವು ಕಂಟ್ರೋಲ್ ಕೊಡದೇ ಇರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಪ್ರತಿ ಟೈಮು ಸಿಂಪಡಣೆ ಮಾಡುವಾಗ ಅಂಟು ದ್ರವಗಳನ್ನ ಹಾಕ್ಕೊಂಡು ಅಂಟನ್ನು ಹಾಕ್ಕೊಂಡು ಸ್ಟಿಕ್ಕರ್ಸ್ನ ಬಳಸ್ಕೊಂಡು ಸಿಂಪಡಣೆ ಮಾಡಬೇಕು. ಮತ್ತು ಯಾವುದೇ ಎಲೆಯನ್ನು ಸಿಂಪಡಣೆ ಮಾಡಿದರೆ ಹಾಗೆ ಬಿಡಲಿಕ್ಕೆ ಹೋಗಬೇಡಿ, ಎಲ್ಲವೂ ಕ್ಲೀನಾಗಿ ಸಿಂಪಡಣೆ ಆಗೋಂಗೆ ನೀವು ನೋಡ್ಕೊಂಡು ಸಿಂಪಡಣೆ ಮಾಡಬೇಕು. ಮತ್ತು IHR-ನವರು ಒಂದು ರೋಗ ನಿರೋಧಕ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಈ ರೋಗಕ್ಕೆ, ಅರ್ಕ ಅಭೇದ್ ಅಂತ, ಅವರಲ್ಲಿ ಬೀಜಗಳು ಸಿಗ್ಬೋದು. ಆಸಕ್ತ ರೈತರು ಆ ಬೀಜಗಳನ್ನ ತಂದು ಆ ಬೆಳೆಯನ್ನು ಬೆಳಕೊಳ್ಬೋದು ಆ ತಳಿಯನ್ನು. ಟೊಮೆಟೋಗೆ ರೋಗಗಳು ಎಷ್ಟು ಸಮಸ್ಯೆ ಕೊಡ್ತಾವೋ ಅದೇ ರೀತಿ ಕೀಟಗಳು ಕೂಡ ಅಷ್ಟೇ ಸಮಸ್ಯೆನ ಕೊಡುತ್ತೆ. ಈ ಟೊಮೆಟೋಗೆ ಬರುವಂಥ ಪ್ರಮುಖ ಕೀಟಗಳನ್ನ ನಾವು ನೋಡೋದಾದರೆ ಅದನ್ನು 3 ಗುಂಪುಗಳನ್ನಾಗಿ ನಾವು ಮಾಡ್ಕೋಬೋದು. ಮೊದಲನೇದು ಕಾಯಿ ಅಥವಾ ಹಣ್ಣುಗಳಿಗೆ ಹಾನಿ ಮಾಡುವಂಥ ಕೀಟಗಳು ಅಂತ ಒಂದು ಗ್ರೂಪ್ ಮಾಡ್ಬೋದು. ಎರಡನೇದಾಗಿ ಎಲೆಗಳನ್ನು ತಿನ್ನುವಂಥ ಕೀಟಗಳು. ಮೂರನೇದಾಗಿ ರಸ ಇರುವಂಥ ಕೀಟಗಳನ್ನ ನಾವು ಮಾಡ್ಕೋಬೋದು. ಕಾಯಿ ಅಥವಾ ಹಣ್ಣು ತಿನ್ನುವಂಥ ಕೀಟಗಳನ್ನ ನೀವು ನೋಡೋದಾದರೆ 2 ಪ್ರಮುಖ ಕೀಟಗಳು ಬರುತ್ತೆ ಅದರಲ್ಲಿ. ಕಾಯಿ ಕೊರೆಯುವಂಥ ಹುಳು ಒಂದು, ಮತ್ತು ಇನ್ನೊಂದು ಟೂಟ ಅಂತ ಕರಿತೀವಿ, ಅದು ನಮ್ಮ ರೈತರ ಭಾಷೆಯಲ್ಲಿ ಊಜಿ ಹುಳು ಅಂತ ಕೂಡ ನಾವು ಕರಿತೀವಿ. ಎಲೆಗೆ ತಿನ್ನುವಂಥ ಕೀಟಗಳನ್ನ ನೀವು ನೋಡೋದಾದರೆ ರಂಗೋಲಿ ಹುಳು ಅಂತ ಒಂದು ಕೀಟ ಬರುತ್ತೆ, ಮತ್ತು ಇನ್ನೊಂದು ಸ್ಪೋಡಾಪ್ಟ್ರಾ ಅನ್ನುವಂಥ ಒಂದು ಎಲೆ ತಿನ್ನುವಂಥ ಕೀಟನ ನೀವು ನೋಡ್ಬೋದು. ಮತ್ತು ರಸ ಇರುವಂಥ ಕೀಟಗಳಲ್ಲಿ 3 ಪ್ರಮುಖ ಕೀಟಗಳು ಬರ್ತವೆ. ಒಂದು ಬಿಳಿನೊಣ ಅಂತ ಕರಿತೀವಿ, ವೈಟ್ ಫ್ಲೈಸ್ ಅಂತನೂ ಕೂಡ ಕರಿಬೋದು, ಥ್ರಿಪ್ಸ್ ಅನ್ನುವಂಥ ಒಂದು ಕೀಟ, ಮತ್ತೊಂದು ನುಸಿ ಅಂತ ಕರಿತೀವಿ, ಅದಕ್ಕೆ ರೆಡ್ ಸ್ಪೈಡರ್ ಮೈಟ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಮೊದಲನೇದಾಗಿ ನಾವು ಕಾಯಿ ಕೊರೆಯ ಹುಳು ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಬೆಳೆ ಹೂ ಬಿಡೋಕ್ಕಿಂತ ಮುಂಚೆ ಇದು ಹೂಗಳನ್ನ ಕೊರೆದು ತಿನ್ನುತ್ತೆ, ಹಾಗಾಗಿ ಹೂಗಳು ಒಣಗೋಗಿ ಉದುರೋಗ್ತವೆ, ಹಾಗಾಗಿ ಇಳುವರಿಯಲ್ಲಿ ನಿಮಗೆ ನೇರವಾಗಿ ನಷ್ಟವನ್ನು ನೀವು ನೋಡ್ಬೋದು. ನಂತರ ಕಾಯಿ ಬಿಡುವಂಥ ಸಂದರ್ಭದಲ್ಲಿ ಕಾಯಿಗಳ ಮೇಲೆ ಕೂಡ ದೊಡ್ಡದಾದಂಥ ರಂಧ್ರಗಳನ್ನು ಇದು ಮಾಡುತ್ತೆ, ಮತ್ತು ಈ ಅಂಥ ಕಾಯಿಗಳು ಉದುರೋಗ್ತವೆ ಮತ್ತು ಕೊಳ್ತೋಗೋದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತು ಒಂದು ಮರಿಹುಳು ಸುಮಾರು 5-8 ಕಾಯಿಗಳನ್ನ ತಿಂದು ನಾಶ ಮಾಡೋದ್ರಿಂದ ಅಧಿಕ ಪ್ರಮಾಣದ ಇಳುವರಿನ ನಾಶ ಮಾಡೋದನ್ನ ನೀವು ನೋಡ್ಬೋದು. ಮತ್ತು ಮತ್ತೊಂದು ಕೀಟ ಯಾವುದಪ್ಪ ಅಂತಂದರೆ ಟೂಟ ಅಂತ ಕರಿತೀವಿ, ಅಥವಾ ಊಜಿ ಹುಳು ಅಂತಲೂ ಕೂಡ ನಾವು ಸಾಮಾನ್ಯ ಭಾಷೆಯಲ್ಲಿ ಕರಿಬೋದು. ಇದು ಇತ್ತೀಚೆಗೆ ಬಂದಂಥ ಒಂದು ಕೀಟ, ಸುಮಾರು 2015 ಇಸ್ವಿಯಿಂದ ನಮ್ಮ ಭಾರತ ದೇಶಕ್ಕೆ ಬಂದಿರುವಂಥ ಒಂದು ಕೀಟ, ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಅದು ಇರಲಿಲ್ಲ. ಇದು ಏನು ಮಾಡುತ್ತೆ, ಬೆಳೆಯ ಮೊದಲನೇ ಹಂತದಲ್ಲಿ ಅಂದರೆ ಹೂ ಬಿಡೋಕ್ಕಿಂತ ಮುಂಚೆ ಎಲೆಗಳನ್ನು ತಿನ್ನುತ್ತೆ. ಎಲೆಗಳ ಮಧ್ಯಭಾಗದಲ್ಲಿ ನೀವು ಬಿಳಿ ಬಣ್ಣದ ಬೊಬ್ಬೆ ರೀತಿಯ ಮಚ್ಚೆಗಳನ್ನ ನೀವು ನೋಡ್ಬೋದು. ನಂತರದಲ್ಲಿ ಕಾಯಿ ಬಿಟ್ಟಂಥ ಸಂದರ್ಭದಲ್ಲಿ ಕಾಯಿಗಳ ಮೇಲೆ ಅತಿ ಸಣ್ಣದಾದ ರಂಧ್ರ, ಅಂದರೆ ತುಂಬ ಒಂದು ಸೂಜಿ ತಗೊಂಡು ಚುಚ್ಚಿದ್ರೆ ಎಷ್ಟು ಗಾತ್ರದ ರಂಧ್ರ ಆಗುತ್ತೋ ಅಷ್ಟು ಗಾತ್ರದ ರಂಧ್ರವನ್ನು ನೀವು ನೋಡ್ಬೋದು. ಅಂಥ ಕಾಯಿಗಳು ಕೆಳಗಡೆ ಉದುರೋಗೋದು ಕೂಡ ನೋಡ್ಬೋದು, ಮತ್ತು ಕೊಳೆಯೋದನ್ನು ಕೂಡ ನೀವು ಗಮನಿಸ್ಬೋದು. ಈ ಕೀಟ ಏನಪ್ಪಾ ಅಂತಂದರೆ ವಿಶೇಷ ಅಂದರೆ, ಬೇರೆ ಕೀಟಗಳಿಗೆ ನಾವು ಕಂಪೇರ್ ಮಾಡಿ ನೋಡ್ತೀವಿ ಅಂದರೆ ಈ ಕೀಟದ ಹತೋಟಿ ಸ್ವಲ್ಪ ಕಷ್ಟ ಇರುತ್ತೆ. ಮತ್ತು ಎಲೆಗಳಿಗೆ ಹಾನು ಮಾಡುವಂಥ ಕೀಟಗಳನ್ನ ನೀವು ನೋಡ್ತೀವಿ ಅಂತಂದರೆ, ಮೊದಲನೇದಾಗಿ ರಂಗೋಲಿ ಹುಳು. ರಂಗೋಲಿ ಹುಳು ಅಂತ ಏನು ಕರಿತೀವಿ ಅಂತಂದರೆ, ಎಲೆಗಳ ಮೇಲೆ ರಂಗೋಲಿ ಆಕಾರದ ಮಚ್ಚೆಗಳನ್ನ ನೀವು ನೋಡ್ತೀರಿ. ಸೊ ಎಲೆಗಳು ಒಣಗೋಗೋದನ್ನ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಏನಾದರೂ ಕಡಿಮೆ ಹಂತದಲ್ಲಿ ಏನಾದರೂ ಇದು ಸಮಸ್ಯೆ ಇದೆ ಅಂದರೆ, ಇದು ಇಳುವರಿಗೆ ಏನು ಅಷ್ಟು ಸಮಸ್ಯೆ ಮಾಡೋದಿಲ್ಲ. ಅತಿ ಹೆಚ್ಚಿನ ಸಮಸ್ಯೆ ಏನಾದರೂ ಆಗುತ್ತೆ ಅಂದರೆ ಮಾತ್ರ ಅದಕ್ಕೆ ನಾವು ನಿರ್ವಹಣೆ ಕ್ರಮಗಳನ್ನ ತಗೋಬೇಕಾಗತ್ತೆ. ಮತ್ತು ಇನ್ನೊಂದು ಸ್ಪೋಡಾಪ್ಟ್ರಾ ಅನ್ನುವಂಥ ಒಂದು ಎಲೆ ತಿನ್ನುವಂಥ ಒಂದು ಕೀಟ ಬರುತ್ತೆ, ಅದು ತನ್ನ ಮೊಟ್ಟೆಗಳನ್ನು ಗುಂಪಾಗಿಡುತ್ತೆ. ಆ ಮೊಟ್ಟೆಗಳು ಗುಂಪಾಗಿ ಹೊರಗಡೆ ಬರುತ್ತೆ, ಅಂದರೆ ಮರಿಗಳಾಗ್ತವೆ. ಸುಮಾರು ಒಂದು ಮೊಟ್ಟೆ ಗುಂಪಿನಲ್ಲಿ ಒಂದು 500-600 ಮರಿಗಳಿರುತ್ತೆ. ಸೊ 500-600 ಮರಿಗಳು ಒಂದೇ ಗಿಡದಲ್ಲಿ ಕೂತ್ಕೊಂಡು ಎಲೆನ ತಿಂತಿರುತ್ತೆ. ಸೊ ಎಲೆಗಳ ಹಸಿರು ಪದಾರ್ಥವನ್ನು ತಿಂದಾಗ ಎಲೆಗಳು ಜರಡಿ ಆಗಿರುತ್ತೆ ತಾವು ನೋಡ್ಬೋದು. ಯಾವಾಗ ಆ ಮರಿ ಹುಳುಗಳು ದೊಡ್ಡದಾಗುತ್ತೋ ಅಂಥ ಟೈಮಲ್ಲಿ ಬೇರೆ ಗಿಡಗಳು, ಅಂದರೆ ಆ ತೋಟದಲ್ಲಿರುವಂಥ ಇತರೆ ಟೊಮೆಟೊ ಗಿಡಗಳಿಗೆಲ್ಲ ಹರಡಿ ಎಲ್ಲ ಎಲೆಗಳನ್ನು ತಿಂದು ನಾಶ ಮಾಡುವಂಥ ಸಂದರ್ಭನ ಕೂಡ ನೀವು ನೋಡ್ಬೋದು. ಕೆಲವೊಮ್ಮೆ ಏನು ಮಾಡುತ್ತೆ ಅಂತಂದರೆ, ಈ ಗಿಡಗಳು ಸಸಿ ಹಂತದಲ್ಲಿದ್ದಾಗ ನೆಲದ ಮಟ್ಟಿಗೆ ಅದನ್ನ ಗಿಡಗಳನ್ನೇ ಕಟ್ ಮಾಡುವಂಥ ಸಂದರ್ಭಗಳನ್ನು ಕೂಡ ನೀವು ನೋಡ್ಬೋದು. ಈ ಕೀಟ ಏನಪ್ಪ ಅಂದರೆ, ಮರಿ ಹುಳುಗಳು ಚಿಕ್ಕ ಹಂತದಲ್ಲಿದ್ದಾಗ ನೀವು ಅದನ್ನು ಆರಾಮಾಗಿ ಹತೋಟಿ ಮಾಡ್ಬೋದು. ಒಂದು ವೇಳೆ ಮರಿ ಹುಳುಗಳು ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಇದು ತೋಟಕ್ಕೆಲ್ಲ ಸ್ಪ್ರೆಡ್ ಆಗಿರೋದ್ರಿಂದ ಹತೋಟಿ ಮಾಡೋದು ಸ್ವಲ್ಪ ಕಷ್ಟಕರ. ಮತ್ತು ರಸ ಇರುವಂಥ ಕೀಟಗಳನ್ನ ನೀವು ನೋಡ್ತೀವಿ ಅಂತಂದರೆ, ಒಂದು ಬಿಳಿ ನೊಣ ಅಂತ ಕರಿತೀವಿ. ಸೊ ಆ ಬಿಳಿ ನೊಣ ಏನಪ್ಪಾ ಅಂತಂದರೆ, ಗುಂಪಾಗಿ ಕೂತ್ಕೊಂಡು ಎಲೆಗಳ ಕೆಳಗಡೆ ರಸ ಇರುವಂಥ ಒಂದು ಕೀಟ. ರಸ ಇರೋದ್ರಿಂದ ಗಿಡಕ್ಕೇನು ಸಮಸ್ಯೆ ಆಗೋದಿಲ್ಲ, ಆದರೆ ಪ್ರಮುಖವಾಗಿ ಇದು ಏನು ತೊಂದರೆ ಮಾಡುತ್ತೆ ಅಂದರೆ, ಒಂದು ಎಲೆ ಮುದುರುವ ರೋಗವನ್ನು ಹರಡುತ್ತೆ. ಇದು ಒಂದು ವೈರಸ್ಸಿಂದ ಬರುವಂಥ ರೋಗ. ಈ ರೋಗವನ್ನು ಹರಡೋದ್ರಿಂದ ಈ ಕೀಟ ನಾವು ಪ್ರಮುಖ ಅಂತ ನಾವು ಕರಿಬೋದು. ರೋಗ ಬಂದಿರುವಂಥ ಗಿಡಗಳೇನಾಗುತ್ತೆ ಅಂತಂದರೆ, ಹೂಗಳು ಕಡಿಮೆ ಆಗುತ್ತೆ, ಮತ್ತು ಕಾಯಿಗಳು ಕೂಡ ಸಂಖ್ಯೆ ಕಡಿಮೆ ಆಗೋದನ್ನ ತಾವು ನೋಡ್ಬೋದು. ಮತ್ತು ಥ್ರಿಪ್ಸ್ ಅನ್ನುವಂಥ ಇನ್ನೊಂದು ಕೀಟ ಇದೆ, ಇದು ಕೂಡ ರಸ ಇರುವಂಥ ಒಂದು ಕೀಟ. ಸುಳಿಯಲ್ಲಿ ಕೂತ್ಕೊಂಡು ರಸವನ್ನು ಇರುವಂಥ ಒಂದು ಕೀಟ. ಇದು ಕೂಡ ಒಂದು ನಂಜಾಣುವನ್ನು ಹರಡುತ್ತೆ, ಇದರಿಂದ ಟಾಸ್ಪೋ ವೈರಸ್ ಅನ್ನುವಂಥ ನಂಜಾಣು ಹರಡಿ ಇದು ರೋಗವನ್ನು ಹರಡುತ್ತೆ. ಈ ರೀತಿ ರೋಗ ಬಂದಿರುವಂಥ ಗಿಡಗಳಲ್ಲೂ ಕೂಡ ಹೂವು ಮತ್ತು ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಮತ್ತು ಹಣ್ಣುಗಳಲ್ಲಿ ಮೊಸಾಯಿಕ್ ರೀತಿಯ ಪ್ಯಾಚಸ್ ಅಂತ ಕರಿತೀವಿ, ಅಂದರೆ ಈ ಹಣ್ಣುಗಳಲ್ಲಿ ಬಣ್ಣ ಯೂನಿಫಾರ್ಮ್ ಆಗಿರೋದಿಲ್ಲ, ಅಂದರೆ ಕೆಂಪು ಮಿಶ್ರಿತ ಹಳದಿ ಅಥವಾ ಕೆಂಪು ಮಿಶ್ರಿತ ಹಸಿರು ಬಣ್ಣಕ್ಕೆ ಕಾಯಿಗಳನ್ನ ನೋಡ್ಬೋದು. ಅಂಥ ಕಾಯಿಗಳಿಗೆ ನಿಮಗೆ ಮಾರ್ಕೆಟ್ನಲ್ಲಿ ಬೆಲೆ ಕಡಿಮೆ ಇರುತ್ತೆ. ಮತ್ತು ಇನ್ನೊಂದು ರಸ ಇರುವಂಥ ಒಂದು ಕೀಟ ಏನಪ್ಪ ಅಂದರೆ, ನುಸಿ ಅಂತ ಕರಿತೀವಿ ಅಥವಾ ರೆಡ್ ಸ್ಪೈಡರ್ ಮೈಟ್ ಅನ್ನುವಂಥ ಒಂದು ಕೀಟ. ಇದು ಗುಂಪಾಗಿ ಎಲೆಗಳ ಕೆಳಗಡೆ ಕೂತ್ಕೊಂಡು ರಸ ಇರೋದ್ರಿಂದ ಎಲೆಗಳ ಮೇಲೆ ಈ ಬಿಳಿ ಬಣ್ಣದ ಚುಕ್ಕೆಗಳನ್ನ ನೋಡ್ಬೋದು, ಅಥವಾ ಹಳದಿ ಬಣ್ಣದ ಚುಕ್ಕೆಗಳನ್ನ ನೀವು ನೋಡ್ತೀರಿ. ಕ್ರಮೇಣವಾಗಿ ಅಂಥ ಎಲೆಗಳು ಒಣಗೋಗುತ್ತೆ, ಆದ್ದರಿಂದ ಮತ್ತು ಹೂವು ಮತ್ತು ಕಾಯಿಗಳ ಕಚ್ಚುವಿಕೆ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ವಿಚಾರ ಏನಂದರೆ, ಈ ರಸ ಇರುವಂಥ ಕೀಟಗಳು ಬೇಸಿಗೆ ಸಮಯದಲ್ಲಿ ನೀವು ಹೆಚ್ಚಾಗಿ ನೋಡ್ಬೋದು. ಇತರ ರೋಗಗಳ ವಿಷಯಕ್ಕೆ ಬಂತು ಅಂದರೆ, ಸಾಮಾನ್ಯವಾಗಿ ಇನ್ನೊಂದು ಅಂಗಮಾರಿ ರೋಗ ಬರ್ತದೆ, ಮೊದಲ ಅಂಗಮಾರಿ ರೋಗ ಅಂತ ಕರಿತೀವಿ ಟೊಮೆಟೊದಲ್ಲಿ. ಈ ಮೊದಲ ಅಂಗಮಾರಿ ರೋಗ ಸಾಮಾನ್ಯವಾಗಿ ಕೆಳಗಡೆ ಎಲೆಗಳಿಂದ ಪ್ರಾರಂಭ ಆಗುತ್ತೆ. ಕೆಳಗಡೆ ಎಲೆಗಳಲ್ಲಿ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತವೆ ಪ್ರಾರಂಭಿಕ ಹಂತದಲ್ಲಿ. ರೋಗ ಉಲ್ಬಣ ಆದಂಗೆ ಏನಾಗುತ್ತೆ, ಈ ಚುಕ್ಕೆಗಳ ಗಾತ್ರ ಗಣನೀಯವಾಗಿ ಹೆಚ್ಚಾಗ್ತಾ ಬರುತ್ತದೆ. ಅಂಥ ಚುಕ್ಕೆಗಳನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿ ನೋಡಿದಾಗ ಈ ಚುಕ್ಕೆಗಳು ಸುರುಳಿಯಾಕಾರದಲ್ಲಿ ಇರ್ತವೆ. ಇದು ಭಾಳ ಮುಖ್ಯವಾದ ಲಕ್ಷಣ, ಯಾಕೆಂದರೆ ಮೊದಲನೇ ಅಂಗಮಾರಿ ರೋಗ ಅಂತ ನೀವು ಕಂಡುಹಿಡಿಬೇಕು ಅಂದರೆ ಸುರುಳಿಯಾಕಾರದ ಚುಕ್ಕೆಗಳು ಎಲೆಗಳ ಮೇಲಿದ್ದರೆ ಅದು ಮೊದಲ ಅಂಗಮಾರಿ ರೋಗ ಅಂತ ಹೇಳ್ಬೋದು. ಇದರಿಂದಾಗಿ ಏನಾಗ್ತವೆ, ಎಲೆಗಳೆಲ್ಲ ಒಣಗೋಗಿ ಉದುರೋಗಲಿಕ್ಕೆ ಪ್ರಾರಂಭ ಆಗ್ತವೆ. ಮತ್ತು ಇದೇ ರೋಗದ ಕಣಗಳು ಕಾಂಡಗಳ ಮೇಲೂ ಕೂಡ ಬರ್ತವೆ. ಕಾಂಡದ ಮೇಲೆ ಎಲ್ಲಿ ಬರ್ತವೆ ಅಂದರೆ, ಸಾಮಾನ್ಯವಾಗಿ ಎಲ್ಲಿ ಗಿಡಗಳು ಕವಡೊಡಿತವೆ ಆ ಜಾಗದಲ್ಲಿ ನಿಮಗೆ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಮತ್ತು ಅಲ್ಲೂ ಕೂಡ ಅಷ್ಟೇ, ಸುರುಳಿಯಾಕಾರದ ಚುಕ್ಕೆಗಳು ಮೂಡ್ತವೆ. ಮತ್ತು ನಂತರ ಹಣ್ಣುಗಳ ಮೇಲೂ ಕೂಡ ಬರ್ತವೆ. ಹಣ್ಣುಗಳಲ್ಲಿ ಎಲ್ಲಿ ಅಂದರೆ, ನಿಮ್ಮ ತೊಟ್ಟಿನ ಭಾಗ ಎಲ್ಲಿರ್ತದೆ, ಹಣ್ಣುಗಳ ತೊಟ್ಟಿನ ಭಾಗ, ಅದರ ಮೇಲುಗಡೆ ನಿಮಗೆ ಸುರುಳಿಯಾಕಾರದ ಚುಕ್ಕೆಗಳು ಕಾಣಿಸ್ಕೊತವೆ. ಕೆಲವೊಮ್ಮೆ ರೈತರುಗಳು, ಸರ್ ಟೊಮೆಟೊ ತಳಭಾಗದಲ್ಲಿ ಚುಕ್ಕೆಗಳು ಬಂದಿದ್ದಾವೆ ಸರ್ ಅಂತಾರೆ. ಆ ತಳಭಾಗದಲ್ಲಿ ಬರುವಂಥದ್ದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಬ್ಲಾಸಮ್ ಎಂಡ್ ರಾಟ್ ಅಂತ ಹೇಳ್ತೀವಿ. ಆ ಟೊಮೆಟೊ ತಳಭಾಗದಲ್ಲಿ ಏನಾದ್ರೂ ನಿಮಗೆ ಕಂದು ಬಣ್ಣ ಚುಕ್ಕೆಗಳು ಕಣ್ಕೊಂಡು ಒಂಥರ ತೆಗ್ದಂಗೆ ಏನಾದ್ರು ಚುಕ್ಕೆಗಳು ಕಾಣಿಸ್ತಾ ಇದ್ರೆ, ಮಚ್ಚೆಗಳು ಬಂದಿದ್ರೆ, ಅದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಬರುವಂಥ ಪ್ರಾಬ್ಲಮ್ಮು. ಇಲ್ಲಿ ತೊಟ್ಟಿನ ಭಾಗದಲ್ಲಿ ಸುರುಳಿಯಾಕಾರದ ಚುಕ್ಕೆಗಳು ಕಾಣಿಸ್ಕೊತಾ ಇದ್ದಾವೆ ಅಂದರೆ ಅದು ಮೊದಲ ಅಂಗಮಾರಿ ರೋಗದ ಲಕ್ಷಣ. ಇದರಿಂದ ಏನಾಗುತ್ತೆ, ನಿಮಗೆ ಕಾಂಡ ಭಾಗದಲ್ಲಿ ರೋಗ ಬರೋದ್ರಿಂದ ಕಾಂಡ ಭಾಗ ಮುರಿದೋಗುತ್ತೆ, ಹಣ್ಣುಗಳ ಭಾರವನ್ನು ತಡೆ ನಡೆದಾನೆ, ಮತ್ತು ಹಣ್ಣುಗಳು ಕೂಡ ಕೊಳೆಯುತ್ತವೆ. ಮತ್ತು ಇನ್ನೊಂದು ಚುಕ್ಕೆ ರೋಗ, ಸಾಮಾನ್ಯವಾಗಿ ನಾವು ಈ ಚುಕ್ಕೆ ರೋಗವನ್ನು ಮಳೆಗಾಲದಲ್ಲಿ ಯಥೇಚ್ಛವಾಗಿ ನೋಡ್ತೀವಿ. ಇದನ್ನು ಸೆಪ್ಟೋರಿಯಾ ಎಲೆ ಚುಕ್ಕೆ ರೋಗ ಅಂತ ನಾವು ಕರಿತೀವಿ. ಇಲ್ಲಿ ಏನಂದರೆ, ಇದು ಕೂಡ ಸಣ್ಣ ಸಣ್ಣ ಚುಕ್ಕೆಗಳಾಗಿ ಸ್ಟಾರ್ಟ್ ಆಗುತ್ತೆ. ನೀವು ಮೊದಲ ಅಂಗಮಾರಿ ರೋಗ ಚುಕ್ಕೆಗಳು ದೊಡ್ಡದಾಗಿ ಇರುತ್ತೆ ಗಾತ್ರ, ಆದರೆ ಇಲ್ಲಿ ಏನಂದರೆ ಸೆಪ್ಟೋರಿಯಾ ಎಲೆ ಚುಕ್ಕೆ ರೋಗನಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳಾಗಿ ಪ್ರಾರಂಭ ಆಗ್ತವೆ. ಮತ್ತು ಮಧ್ಯಭಾಗ ಏನಂದರೆ ವಿಭೂತಿ ಬಣ್ಣದಲ್ಲಿರ್ತದೆ, ಅದರ ಸುತ್ತಿನ ಅಂಚಿನ ಭಾಗ ಏನಿರ್ತದೆ ಕಂದು ಬಣ್ಣದಿಂದ ಕೂಡಿರ್ತದೆ. ಈ ರೀತಿ ಚುಕ್ಕೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತವೆ ಹೊರತು ಇಲ್ಲಿ ಗಾತ್ರಗಳು ಜಾಸ್ತಿ ಆಗಲ್ಲ. ಸಂಖ್ಯೆಗಳು ಜಾಸ್ತಿ ಆಗೋದ್ರಿಂದ ಎಲೆ ಎಲ್ಲ ಹಳದಿಗಾಗತ್ತೆ, ಒಣನ ಕಾಣಿಸುತ್ತೆ. ಇವೆರಡೂ ರೋಗಗಳಿಗೆ ನಿರ್ವಹಣಾ ಕ್ರಮಗಳ ವಿಷಯಕ್ಕೆ ಬರ್ತಾರೆ. ಮೊದಲೇದಾಗಿ ಯಾವಾಗಲೂ ರೈತರುಗಳಿಗೆ ಹೇಳ್ತೀವಿ, ಬೀಜೋಪಚಾರ ಮಾಡಿ ಅಂತ. ಈಗ ಯಾರು ಬೀಜೋಪಚಾರ ಮಾಡಲ್ಲ, ಎಲ್ಲ ನರ್ಸರಿಯಿಂದ ಸಸಿಗಳನ್ನ ತರೋದ್ರಿಂದ ಕೆಲವರು ಏನು ಮಾಡ್ತಾರೆ, ಅವರೇ ಬೀಜ ಕೊಟ್ಟು ಹಾಕ್ಸಿ ತರ್ತಾರೆ. ಅಂಥ ರೈತರು ಯಾರು ಇದ್ದರೆ ಅವರು ಬೀಜೋಪಚಾರ ಮಾಡಿಸ್ಬಿಟ್ಟು ಬಿತ್ತನೆ ಬೀಜವನ್ನು ಹಾಕ್ಸ್ಬೇಕಾಗತ್ತೆ. ಬೀಜೋಪಚಾರಕ್ಕೆ ನಾವು ಸಾಮಾನ್ಯವಾಗಿ ಬಳಸುವಂಥ ಶಿಲೀಂದ್ರನಾಶಕಗಳು ಯಾವ್ದು ಅಂದರೆ ಕಾರ್ಬನ್ ಡೈಜಿನ್ ಪ್ಲಸ್ ಮ್ಯಾಂಕೋಸಿಪ್ ಕಾಂಬಿನೇಷನ್ ಸಂಯುಕ್ತ ಶಿಲೀಂದ್ರನಾಶಕ ಸಿಗುತ್ತೆ ಸ್ಪ್ರಿಂಟ್ ಅಂತ, ಕಾರ್ಬಾಕ್ಸಿನ್ ಪ್ಲಸ್ ಥೈರಾಮ್ ಅಂತ ಬರುತ್ತೆ ವೈಟಾವ್ಯಾಕ್ಸ್ ಪವರ್ ಅಂತ. ಈ ಶಿಲೀಂದ್ರನಾಶಕಗಳನ್ನ ಬಳಸಿ ನಾವು ಬೀಜೋಪಚಾರನ ಮಾಡಿಸ್ಬೇಕಾಗತ್ತೆ. ಮತ್ತು ರೋಗ ಪ್ರಾರಂಭಿಕ ಹಂತದಲ್ಲೇ ಕಂಡ ತಕ್ಷಣ ನಾವು ಸಾಮಾನ್ಯವಾಗಿ ಕಡಿಮೆ ಖರ್ಚಿನಲ್ಲಾಗುವಂಥ ಉತ್ತಮವಾದ ಶಿಲೀಂದ್ರನಾಶಕ ಅಂದರೆ ಎಕ್ಸಾಕೊನಜೋಲ್ ಅಂತ ಹೇಳ್ತೀವಿ. ನಿಮಗೆ ಕಾಂಟಾಫ್ ಅಂತ ಸಿಗುತ್ತೆ, ಕಾಂಟಾಫ್ ಪ್ಲಸ್ ಅಂತ ಸಿಗುತ್ತೆ, ಇಲ್ಲ ಸಿತಾರ ಅಂತ ಸಿಗುತ್ತೆ. ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಕಂಪ್ನಿಯಿಂದ ಈ ಶಿಲೀಂದ್ರನಾಶಕ ಸಿಗುತ್ತೆ. ಇದನ್ನು ಪ್ರತಿ ಲೀಟ್ರ್ ನೀರಿಗೆ 1 mL ಮಿಶ್ರಣ ಮಾಡಿಕೊಂಡು ನಾವು ಸಿಂಪರಣೆ ಮಾಡೋದ್ರಿಂದ ಇವೆರಡು ರೋಗವನ್ನು ನಿರ್ವಹಣೆ ಮಾಡ್ಬೋದು. ಇವು ಅಲ್ಲದೇ ಇನ್ನೂ ಇತರ ಶಿಲೀಂದ್ರನಾಶಕಗಳ ವಿಷಯಕ್ಕೆ ಬಂತು ಅಂದರೆ ಟ್ರೈಸೈಕ್ಲೋಸೋರ್ ಪ್ಲಸ್ ಮ್ಯಾಂಕೋಸಿಪ್ ಅಂತ, ಇದು ಮರ್ಜರ್ ಅಂತ ಸಿಗುತ್ತೆ. ಇದಾದರೆ 2.5 gram ಪ್ರತಿ ಲೀಟ್ರ್ ನೀರಿಗೆ. ಇಲ್ಲ ಇನ್ನೂ ಉತ್ತಮವಾದ ಶಿಲೀಂದ್ರನಾಶಕ, ಒಂದು ಸ್ವಲ್ಪ ಟೊಮೆಟೊ ಬೆಳೆ ರೇಟ್ ಚೆನ್ನಾಗಿದೆ, ನಾವು ಇನ್ನೂ ಒಳ್ಳೆಯ ಶಿಲೀಂದ್ರನಾಶಕಗಳನ್ನು ಬಳಸ್ತೀವಿ ಅನ್ನೋದಾದರೆ ನೀವು ಟೆಬಕೊನಜೋರ್ ಪ್ಲಸ್ ಟ್ರೈಫ್ಲಾಕ್ಸಿಸ್ಟ್ರಾಬಿನ್ ಅಂತ ಸಿಗುತ್ತೆ, ನೇಟಿವ್ ಅಂತ. ಈ ಶಿಲೀಂದ್ರನಾಶಕವನ್ನು 0.7 gram ಪ್ರತಿ ಲೀಟ್ರ್ ನೀರಿಗೆ ಈ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡೋದ್ರಿಂದ ಇವೆರಡು ಎಲೆ ಚುಕ್ಕೆ ರೋಗಗಳನ್ನ ನಾವು ನಿರ್ವಹಣೆ ಮಾಡಬಹುದು. ಆತ್ಮೀಯ ಕೇಳುಗರೆ, ಇದೇ ತಿಂಗಳ 19th ಬುಧವಾರ ಬೆಳಗ್ಗೆ 10 gantage ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಏರ್ಪಾಡಾಗಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ಈ ಕಾರ್ಯಕ್ರಮ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆಯಲಿದೆ. ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಕೇಳುಗರು ಹಾಗೂ ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಗಮನಿಸಿ, ಈ ತಿಂಗಳ 19th ಬುಧವಾರ ಬೆಳಿಗ್ಗೆ 10 gantage ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಮೈಸೂರಿನ ಸಿಎಸ್ಆರ್ಟಿಐ ಸಂಸ್ಥೆ ಆವರಣದಲ್ಲಿ ನಡೆಯಲಿದೆ. ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ ಬನ್ನಿ ಭಾಗವಹಿಸಿ. ಹಸಿರು ಹೊನ್ನಿರು ಮಣ್ಣಲ್ಲಿ ಬೆಳೆಯುವ ಬಂಗಾರ ಬಹುಮಾನ ಗೆಲ್ಲಿ, ತಾಂತ್ರಿಕ ಜ್ಞಾನ ನಿಮ್ಮದಾಗಿಸಿಕೊಳ್ಳಿ. ಇನ್ನು ಕೀಟಗಳ ನಿರ್ವಹಣೆ ಬಗ್ಗೆ ನಾವು ನೋಡೋದಾದ್ರೆ ಯಾವುದೋ ಒಂದು ನಿರ್ವಹಣೆ ಕ್ರಮದಿಂದ ಈ ಕೀಟಗಳನ್ನ ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡೋದು ಭಾಳ ಕಷ್ಟ. ಸೊ ಹಾಗಾಗಿ ನಾವು ಸಮಗ್ರವಾಗಿ ಕೀಟಗಳನ್ನ ನಿರ್ವಹಣೆ ಮಾಡೋದು ಭಾಳ ಮುಖ್ಯವಾಗುತ್ತೆ. ಸೊ ಈ ಕೀಟ ನಿರ್ವಹಣೆ ನಾವು ಸಸಿಮಡಿಯಲ್ಲೂ ಕೂಡ ಮಾಡಬೇಕಾಗತ್ತೆ, ನಂತರದಲ್ಲಿ ಮುಖ್ಯ ಜಮೀನಲ್ಲೂ ಕೂಡ ನಾವು ಕೆಲವಷ್ಟು ಕ್ರಮಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಸಸಿಮಡಿಯಲ್ಲಿ ನಾವು ಏನು ಮಾಡಬೇಕು ಅನ್ನೋದಾದರೆ ಮೊದಲನೇದಾಗಿ ನಾವು ಬೀಜೋಪಚಾರವನ್ನು ಮಾಡಬೇಕು. ಬೀಜೋಪಚಾರ ಯಾವ ಕೀಟನಾಶಕನ ಉಪಯೋಗಿಸ್ಬೇಕು ಅಂದರೆ ಪ್ರತಿ ಕೆಜಿ ಟೊಮೆಟೊ ಬೀಜಕ್ಕೆ 10 gramನಷ್ಟು ಇಮಿಡಾಕ್ಲೋಪ್ರಿಡ್ 48 FS ಅನ್ನುವಂಥ ಒಂದು ಕೀಟನಾಶಕ ಅಥವಾ ತಯಮೆತಗ್ಸಾಮ್ 30 FS ಅನ್ನುವಂಥ ಒಂದು ಕೀಟನಾಶಕವನ್ನು ಮಿಕ್ಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ನಂತರದಲ್ಲಿ ಅದನ್ನು ನೆರಳಿನಲ್ಲಿ ಒಣಗಿಸಾದ್ಮೇಲೆ ನಂತರದಲ್ಲಿ ನಾಟಿ ಮಾಡೋದ್ರಿಂದ ಈ ರಸ ಇರುವಂಥ ಕೀಟಗಳಿಗೆ ಹತೋಟಿನ ಮಾಡುತ್ತೆ. ನಂತರದಲ್ಲಿ ನೈಲಾನ್ ಪರದೆ ಅಡಿಯಲ್ಲಿ ನಾವು ಸಸಿಮಡಿಯನ್ನು ನಾವು ತಯಾರು ಮಾಡ್ಕೋಬೇಕಾಗತ್ತೆ. ಈ ನೈಲಾನ್ ಪರದೆಯ ಸೈಜ್ ಎಷ್ಟಿರಬೇಕು ಅಂದರೆ 40-50 mesh ಇರುವಂಥ ನೈಲಾನ್ ಪರದೆಯನ್ನು ನಾವು ಉಪಯೋಗಿಸ್ಬೇಕು. ಈ ನೈಲಾನ್ ಪರದೆ ಕೆಳಗಡೆ ನಾವು ಸಸಿಮಡಿನ ಮಾಡೋದ್ರಿಂದ ನರ್ಸರಿ ಹಂತದಲ್ಲಿ ಬರುವಂಥ ವೈರಸ್ ಹರಡುವಂಥ ಕೀಟಗಳನ್ನ ನಾವು ಹತೋಟಿ ಮಾಡ್ಬೋದು. ನಂತರದಲ್ಲಿ ಹಳದಿ ಹಾಗೂ ನೀಲಿ ಅಂಟು ಬಳೆಗಳನ್ನು ಕೂಡ ನಾವು ಬಳಸಬೇಕಾಗತ್ತೆ. ಪ್ರತಿ 100 square meters ಕನಿಷ್ಠ 1 ಹಳದಿ ಬಲೆ ಹಾಗೂ 1 neon bale ಉಪಯೋಗಿಸೋದ್ರಿಂದ ಈ ರಸ ಇರುವಂಥ ಕೀಟಗಳನ್ನ ನಾವು ಹತೋಟಿ ಮಾಡ್ಬೋದು. ಮತ್ತು ನರ್ಸರಿಯಲ್ಲಿ ಬಾಧಿತ ಎಲೆಗಳನ್ನು ನಾವು ಕಿತ್ತು ನಾಶ ಮಾಡಿಸ್ಬೇಕು. ಅಂದರೆ ನರ್ಸರಿಯಲ್ಲಿ ಟೂಟ ಅನ್ನುವಂಥ ಕೀಟದಿಂದ ಎಲೆಗಳು ನಾಶ ಆಗಿರುತ್ತೆ ಹಾಗೂ ರಂಗೋಲಿ ಹುಳು ಕೂಡ ಸಮಸ್ಯೆ ಮಾಡಿರುತ್ತೆ. ಅಂಥ ಎಲೆಗಳನ್ನ ನಾವು ಕತ್ತರಿಸಿ ನಾಶ ಮಾಡಿದ್ಮೇಲೆ ಆರೋಗ್ಯವಾಗಿರುವಂಥ ಸಸಿಗಳನ್ನ ಮಾತ್ರ ನಾವು ಮುಖ್ಯ ಜಮೀನಲ್ಲಿ ನಾಟಿ ಮಾಡಬೇಕು. ಕಳೆ ನಿರ್ವಹಣೆ ಕೂಡ ಭಾಳ ಮುಖ್ಯ ಆಗುತ್ತೆ. ಸಸಿಮಡಿ ಆಗ್ಬೋದು ಮತ್ತು ಅದರ ಸುತ್ತಲೂ ಕೂಡ ಕಳೆ ನಿರ್ವಹಣೆ ಮಾಡೋದ್ರಿಂದ ಕೀಟಗಳ ಸಂಖ್ಯೆನ ಕಡಿಮೆ ಮಾಡ್ಬೋದು. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ರಾಸಾಯನಿಕ ಕೀಟನಾಶಕವನ್ನು ನಾವು ಉಪಯೋಗಿಸ್ಬೇಕಾಗತ್ತೆ. ನರ್ಸರಿಯಲ್ಲಿ ಭಾಳ ಪ್ರಮುಖವಾಗಿ ಬರುವಂಥದ್ದು ರಸ ಇರುವಂಥ ಕೀಟಗಳು. ಈ ರಸ ಇರುವಂಥ ಕೀಟಗಳಿಗೆ ನಾವು ಅಂತರ್ವ್ಯಾಪಿ ಕೀಟನಾಶಕವನ್ನು ನಾವು ಉಪಯೋಗಿಸಿ ಹತೋಟಿ ಮಾಡ್ಬೋದು. ಮತ್ತು ನಾಟಿಗಿಂತ 1 ದಿನಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತಂದರೆ ಈ ಕೀಟನಾಶಕದ ದ್ರಾವಣವನ್ನು ಈ ಗಿಡಗಳಿಗೆ ಬೇರೆ ಮುಖಾಂತರ ಉಪಚಾರ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಇಮಿಡಾಕ್ಲೋಪ್ರಿಡ್ ಅನ್ನುವಂಥ ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 0.5 mL ಅಥವಾ ತಯಮೆತಗ್ಸಾಮ್ ಅನ್ನುವಂಥ ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 0.5 gramನಷ್ಟು ಹಾಕ್ಕೊಂಡು ಬೇರೆಗೆ ಉಪಚಾರ ಮಾಡಿ ನಂತರದಲ್ಲಿ ನಾವು ನಾಟಿ ಮಾಡೋದ್ರಿಂದ ಕೆಲವಷ್ಟು ದಿನಗಳ ಕಾಲ ಮುಖ್ಯ ಜಮೀನಲ್ಲೂ ಕೂಡ ನೀವು ರಸ ಇರುವಂಥ ಕೀಟಗಳನ್ನ ನೀವು ಹತೋಟಿ ಮಾಡ್ಬೋದು. ಇನ್ನು ಮುಖ್ಯ ಜಮೀನಿನಲ್ಲಿ ನೀವು ಹತೋಟಿ ಕ್ರಮಗಳ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಬೇಸಿಗೆ ಉಳುಮೆ ಮಾಡಬೇಕು. ಬೇಸಿಗೆ ಉಳುಮೆ ಬಗ್ಗೆ ನಿಮಗೆ ತಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಕೀಟಗಳು ಮತ್ತು ರೋಗ ಕಣಗಳು ಮಣ್ಣಲ್ಲಿ ಇರೋದ್ರಿಂದ ಬೇಸಿಗೆ ಉಳುಮೆ ಮಾಡೋದ್ರಿಂದ ಖಂಡಿತವಾಗೂ ಕೀಟಗಳ ಸಂಖ್ಯೆ ಮತ್ತು ರೋಗಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಮತ್ತು ಬೇವಿನಿಂಡಿನ ನಾವು ಕಂಪಲ್ಸರಿ ಉಪಯೋಗಿಸ್ಲೇಬೇಕು. ಅದರಲ್ಲೂ ಕೂಡ ಟೊಮೆಟೊ ಅಂತ ತರಕಾರಿ ಬೆಳೆಯಲ್ಲಿ ಖಂಡಿತವಾಗಿ ಉಪಯೋಗಿಸ್ಲೇಬೇಕಾಗತ್ತೆ. ಪ್ರತಿ ಎಕರೆಗೆ ಸುಮಾರು 200 ಕೆಜಿಯಷ್ಟು ಬೇವಿನ ಹಿಂಡಿಯನ್ನು ಉಪಯೋಗಿಸ್ಬೇಕಾಗತ್ತೆ. ಸೊ 200 ಕೆಜಿಯಲ್ಲಿ 100 ಕೆಜಿಯಷ್ಟು ಬೇವಿನ ಹಿಂಡಿಯನ್ನು ನಾಟಿಯ ಸಮಯದಲ್ಲಿ ಉಪಯೋಗಿಸ್ಬೇಕು. ಮತ್ತು ಉಳಿದ ಇನ್ನು 100 ಕೆಜಿಯನ್ನು ಕನಿಷ್ಠ 1 ಅಥವಾ 1.5 ತಿಂಗಳ ನಂತರ ನೀವು ಬೇವಿನ ಹಿಂಡಿಯನ್ನು ಕೊಡೋದ್ರಿಂದ ಈ ರಸ ಇರುವಂಥ ಕೀಟಗಳು ನಿಮ್ಮ ತೋಟಕ್ಕೆ ಬರೋದನ್ನು ಕಡಿಮೆ ಮಾಡ್ಬೋದು. ಮತ್ತು ಬಲೆ ಬೆಳೆಗಳನ್ನ ಬೆಳಿಬೋದು. ನಾವು ಟ್ರ್ಯಾಪ್ ಕ್ರಾಪ್ ಅಂತಲೂ ಕೂಡ ಕರಿತೀವಿ. ಟೊಮೆಟೊದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಪ್ರತಿ 16 ಸಾಲು ಟೊಮೆಟೊ ಜೊತೆಗೆ 1 ಸಾಲು ಚೆಂಡುವನ್ನು ನಾವು ಬೆಳಿಬೇಕು ಅಂತ ರೆಕಮೆಂಡೇಷನ್ಸ್ ಇದೆ. ಪ್ರತಿ 16 ಸಾಲು ಟೊಮೆಟೊ ಜೊತೆಗೆ 1 ಸಾಲು ಚೆಂಡುವನ್ನು ಬೆಳಿಬೇಕು. ನಾಟಿಯ ಸಮಯದಲ್ಲಿ ಟೊಮೆಟೊ ಗಿಡದ ವಯಸ್ಸು ಎಷ್ಟಿರಬೇಕು ಅಂದರೆ 25 ದಿನ ಆಗಿರಬೇಕು. ಅದೇ ಚೆಂಡು ಹೂವಿನ ವಯಸ್ಸು 40 ದಿನಗಳಾಗಿರಬೇಕು. ಮತ್ತು ತೋಟದ ಸುತ್ತ ಚೆಂಡು ಹೂವು ಬರೋ ರೀತಿ ನೀವು ನಾಟಿನ ಮಾಡ್ಕೋಬೇಕಾಗತ್ತೆ. ಮತ್ತು ಈ ಕೀಟಗಳೇನಪ್ಪ ಅಂದರೆ, ಪರ್ಟಿಕ್ಯುಲರ್ ಆಗಿ ಕಾಯಿ ಕೊರಿಯುವಂಥವಳು ಚೆಂಡು ಹೂವಿನ ತಿಂದು ಬದುಕುತ್ತೆ. ಹಾಗಾಗಿ ನೀವು ಆ ಚೆಂಡು ಹೂವಿನ ಗಿಡಕ್ಕೆ ನೀವು ಕೀಟನಾಶಕವನ್ನು ಸಿಂಪರಣೆ ಮಾಡಿ ಈ ಕೀಟಗಳನ್ನ ಹತೋಟಿ ಮಾಡ್ಬೋದು. ಮತ್ತು ಈ ಚೆಂಡು ಹೂವು ಬೆಳೆಯೋದ್ರಿಂದ ನಿಮಗೆ ಈ ನೆಮಟೋಡ್ ಸಮಸ್ಯೆ ಕೂಡ ನೀವು ಹತೋಟಿ ಮಾಡ್ಬೋದು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ತೋಟದ ಸುತ್ತ ನಾವು 4-5 ಸಾಲು ಒತ್ತಾಗಿ ನಾವು ಜೋಳನ ಬೆಳೀರಿ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ, ಈಗ ನಾವು ಮನೆಗೆ ಯಾವ ರೀತಿ ಕಾಂಪೌಂಡ್ನ ನಾವು ಹಾಕುತ್ತೀವೋ ಅದೇ ರೀತಿ ನಿಮ್ಮ ತೋಟಕ್ಕೂ ಕೂಡ ಇದು ಕಾಂಪೌಂಡ್ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ರಸ ಇರುವಂಥ ಕೀಟಗಳು ಹಾಗೂ ಏನು ವೈರಸ್ ಹರಡುವಂಥ ಕೀಟಗಳು ನಿಮ್ಮ ತೋಟಕ್ಕೆ ಬರುವುದನ್ನ ಕಡಿಮೆ ಮಾಡ್ಬೋದು. ಹಾಗೂ ಕಳೆ ನಿರ್ವಹಣೆ ಕೂಡ ಭಾಳ ಮುಖ್ಯ ಆಗುತ್ತೆ. ಮತ್ತು ಈ ಸ್ಪೋಡಾಪ್ಟ್ರಾ ಅನ್ನುವಂಥ ಕೀಟದ ಬಗ್ಗೆ ನಿಮಗೆ ಹೇಳಿದೆ, ಅದು ಮೊಟ್ಟೆಗಳನ್ನು ಗುಂಪಾಗಿಡುತ್ತೆ. ಮತ್ತು ಮೊದಲ ಹಂತದ ಮರಿ ಹುಳುಗಳು ಗುಂಪಾಗಿರ್ತವೆ. ಅಂಥ ಸಂದರ್ಭದಲ್ಲಿ ನೀವು ಅದನ್ನು ಆಯ್ದು ನಾಶ ಕೂಡ ಮಾಡ್ಬೋದಾಗತ್ತೆ. ಮತ್ತು ಹಾನಿಯಾಗಿರುವಂಥ ಹಣ್ಣುಗಳು ಮತ್ತು ರೋಗ ಬಂದಿರುವಂಥ ಗಿಡಗಳು, ಯಾವುದು ವೈರಸ್ ರೋಗ ಬಂದಿರುವಂಥ ಗಿಡಗಳನ್ನ ನೀವು ಕಿತ್ತು ನಾಶ ಮಾಡೋದು ಕೂಡ ಭಾಳ ಮುಖ್ಯ. ಯಾಕಂದರೆ ಅದರಿಂದನೇ ರೋಗಗಳು ಕೂಡ ಹೆಚ್ಚಾಗುತ್ತೆ, ಹರಡೋದನ್ನ ನೀವು ಹತೋಟಿ ಮಾಡ್ಬೋದು. ಮತ್ತು ಲೈಟ್ ಟ್ರ್ಯಾಪ್ಸ್ನು ಕೂಡ ನಾವು ಭಾಳ ಉಪಯೋಗಿಸ್ಬೇಕಾಗುತ್ತೆ. ಏನಕ್ಕೆ ನಾವು ಲೈಟ್ ಟ್ರ್ಯಾಪ್ಸ್ ಉಪಯೋಗಿಸ್ಬೇಕು ಅಂತಂದರೆ, ಪರ್ಟಿಕ್ಯುಲರ್ ಆಗಿ ಈಗ ಟೂಟಾ ಅನ್ನುವಂಥವಳು ಭಾಳ ಹೆಚ್ಚಾಗಿ ಸಮಸ್ಯೆ ಮಾಡುತ್ತೆ. ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅವರ ಸಂಶೋಧನೆ ಪ್ರಕಾರ 1 ಎಕರೆಗೆ 4-5 ಇನ್ಕ್ಯಾಂಡಿಸೆಂಟ್ ಬಲ್ಬ್ ಇರುವಂಥ ನಾವು ಲೈಟ್ ಟ್ರ್ಯಾಪ್ಸ್ನ ಉಪಯೋಗಿಸಿದ್ರೆ ಈ ಟೂಟಾ ಅನ್ನುವಂಥ ಕೀಟವನ್ನು ಆರಾಮಾಗಿ ಹತೋಟಿ ಮಾಡ್ಬೋದು. ಮತ್ತು ಈ ಲೈಟ್ ಟ್ರ್ಯಾಪ್ಸ್ನ ನಾಟಿ ಮಾಡಿದ ದಿನದಿಂದ ಹಿಡಿದು ಕೊನೆಯ ದಿನದವರೆಗೂ ಕೂಡ ನಾವು ಉಪಯೋಗಿಸ್ಬೇಕಾಗತ್ತೆ. ಇದರ ಜೊತೆಗೆ ನಾವು ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸು ಮತ್ತು ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸು, ಇತ್ತೀಚೆಗೆ ಅದು ಯೆಲ್ಲೋ ಸ್ಟಿಕ್ಕಿ ರೋಲ್ಸ್ ಅಂತ ಕರಿತೀವಿ, ಮತ್ತು ಬ್ಲೂ ಸ್ಟಿಕ್ಕಿ ರೋಲ್ಸ್ನು ಕೂಡ ನಾವು ಮುಖ್ಯ ಬೆಳೆಯಲ್ಲಿ ಉಪಯೋಗಿಸೋದ್ರಿಂದ ಈ ಕೀಟಗಳನ್ನ ನೀವು ಹತೋಟಿ ಮಾಡ್ಬೋದು. ಇನ್ನು ಮಣ್ಣಿನಿಂದ ಹರಡುವಂಥ ರೋಗಗಳ ವಿಷಯಕ್ಕೆ ಬಂತು ಅಂದರೆ, ಸಾಮಾನ್ಯವಾಗಿ ಎಲ್ಲ ತರಕಾರಿಗಳಲ್ಲೂ ನಾವು ನೋಡುವಂಥ ರೋಗಗಳು ಅಂದರೆ ಸೊರಗು ರೋಗಗಳು. ಸೊರಗು ರೋಗದಲ್ಲಿ 2 ವಿಧಾನಗಳು ಬರ್ತವೆ. 2 ರೋಗದ ಕಣಗಳಿಂದ ಬರುವಂಥ ಸೊರಗು ರೋಗಗಳಿದೆ. 1 ಶಿಲೀಂಧ್ರದಿಂದ ಬರುವಂಥ ಸೊರಗು ರೋಗ, ಮತ್ತೊಂದು ದುಂಡಾಣುಗಳಿಂದ ಬರುವಂಥ ಸೊರಗು ರೋಗಗಳು. ಮೊದಲೇದಾಗಿ ಶಿಲೀಂಧ್ರದಿಂದ ಬರುವಂಥ ಸೊರಗು ರೋಗದ ಲಕ್ಷಣಗಳನ್ನ ನಾನು ಕ್ಲೀನಾಗಿ ಹೇಳ್ತೀನಿ. ಮೊದಲೇದಾಗಿ ಏನಾಗುತ್ತೆ, ಶಿಲೀಂಧ್ರದ ಸೊರಗು ರೋಗ ಬರ್ತಾ ಇದೆ ಅಂದರೆ ಮೊದಲು ಕೆಳಗಡೆ ಎಲೆಗಳೆಲ್ಲ ಹಳದಿಗಾಗ್ತಾ ಬರ್ತವೆ, ಮತ್ತು ನಿಧಾನವಾಗಿ ಒಂದೊಂದೇ ಎಲೆಗಳು ಜೋತು ಬೆಳಿಲಿಕ್ಕೆ ಪ್ರಾರಂಭ ಆಗ್ತವೆ, ಮತ್ತು ಗಿಡ ನಿಧಾನವಾಗಿ ಸಾಯುತ್ತೆ. ಅದೇ ನೀವು ದುಂಡಾಣುಗಳು ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಾದ ಬಂದಂಥ ಸೊರಗು ರೋಗವನ್ನು ಲಕ್ಷಣಗಳನ್ನ ನೋಡ್ತು ಅಂದರೆ, ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾದಿಂದ ಬರುವಂಥ ಸೊರಗು ರೋಗಗಳು ಟೊಮೆಟೊದಲ್ಲೂ ಬರ್ತದೆ, ಆಲೂಗಡ್ಡೆಯಲ್ಲಿ ಬರ್ತದೆ, ಬದನೆಕಾಯಲ್ಲಿ ಜಾಸ್ತಿ ಬರ್ತದೆ, ಮತ್ತು ಇದರಲ್ಲೂ ಬರ್ತದೆ ಅದೇ ಬನಾನದಲ್ಲೂ ಕೂಡ. ಇದ್ರ ಲಕ್ಷಣಗಳು ಏನು ಅಂದರೆ, ನಿಮಗೆ ಇಲ್ಲಿ ಎಲೆಗಳು ಹಳದಿಗಾಗಲ್ಲ, ನಾವು ಇದನ್ನು ಶೀಘ್ರ ಸೊರಗು ರೋಗ ಅಂತ ಕೂಡ ಕರಿತೀವಿ, ಮತ್ತು ಹಸಿರು ಸೊರಗು ರೋಗ ಅಂತಲೂ ಕೂಡ ಕರಿತೀವಿ. ಯಾಕೆಂದರೆ ಎಲೆಗಳು ಯಾವುದೂ ಹಳದಿಗಾಗಲ್ಲ. ಮೊದಲು ಲಕ್ಷಣಗಳು ಏನು ಬರ್ತವೆ, ತುದಿ ಎಲೆಗಳಲ್ಲಿ ಫಸ್ಟು ಬಾಡ್ದಂಗೆ ಕಾಣಿಸ್ತವೆ, ಎಳೆಯ ಎಲೆಗಳು ಏನಿರ್ತವೆ ಅವು ಬಾಡ್ದಂಗೆ ಆಗ್ತವೆ, ಜೋತು ಬಿಡ್ತವೆ, ಮತ್ತು ಬೇಗ ಗಿಡ ಸತ್ತೋಗುತ್ತೆ. ನಿಮಗೆ ಕೆಲವು ಟೈಮ್ ಏನಿಸುತ್ತೆ ರೈತರುಗಳಿಗೆ, ಸರ್ ನೀರು ಕಟ್ಟುತ್ತೆ ಬೆಳಿಗ್ಗೆ ಚೆನ್ನಾಗಿತ್ತು ಸರ್ ಗಿಡ, ಮಧ್ಯಾಹ್ನ ಒಂದು ಸ್ವಲ್ಪ ಬಾಡ್ದಂಗೆ ಕಾಣಿಸ್ತು, ಪುನಃ ಸಾಯಂಕಾಲ ಚೆನ್ನಾಗಿದೆ ಅನಿಸ್ತದೆ, ರಿಕವರಿ ಆದಂಗೆ ಕಾಣಿಸ್ತದೆ. ಆ ರೀತಿ ಕಂಡಂಥ ಗಿಡ ಏನಾಗುತ್ತೆ, 3-4 ದಿನದೊಳಗೆ ಬೇಗ ಸತ್ತೋಗುತ್ತೆ. ಇವೆರಡೂ ರೋಗಗಳಲ್ಲಿ ಕಾಂಡಗಳನ್ನ ಸೀಳಿ ನೋಡಿದಾಗ ನಿಮಗೆ ಕಂದು ಬಣ್ಣದಿಂದ ಕೂಡಿರ್ತದೆ, ಇಲ್ಲ ಒಂದು ಸ್ವಲ್ಪ ಕಡು ಕಂದು ಬಣ್ಣದಿಂದ ಕೂಡಿರುವಂಥ ಲಕ್ಷಣಗಳು ಕಾಣಿಸ್ತವೆ. ನಮ್ಗೆ ಹೆಂಗೆ ಈ ಹೊಲದಲ್ಲಿ ಕಂಡುಹಿಡಿಯೋದು ಇದು ಸ್ವರ್ಗ ರೋಗ ನಮಗೆ ಶಿಲೀಂಧ್ರದಿಂದೇ ಬಂದಾಯಿತು ಅಥವಾ ದುಂಡಾಣುಗಳಿಂದ ಬಂದಾಯಿತು ಸ್ವರ್ಗ ರೋಗ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂದರೆ, ಅದಕ್ಕೆ ನಾವು ಸಾಮಾನ್ಯವಾಗಿ ಊಸು ಪರೀಕ್ಷೆ ಅಂತ ಮಾಡ್ತೀವಿ, ಊಸು ಟೆಸ್ಟ್ ಅಂತ ಹೇಳ್ತೀವಿ. ಏನಿಲ್ಲ, ಒಂದು ಗ್ಲಾಸ್ ತಗೊಳ್ಳಿ, ಗಾಜಿನ ಲೋಟನ, ಗಾಜಿನ ಲೋಟ ಅಥವಾ ಗಾಜಿನ ಬಾಟ್ಲು ತಗೊಂಡು ನೀವು ಅದಕ್ಕೆ ನೀರು ತುಂಬಿಸ್ಕೊಳ್ಳಿ, ಫ್ರೆಶ್ ಆಗಿರುವಂಥ ನೀರನ್ನು. ನೀವು ರೋಗ ಬಂದಿರುವಂಥ ಕಾಂಡ ಭಾಗ ಏನಿರ್ತದೆ ಗಿಡದ್ದು, ಅದನ್ನು ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕ್ತು ಅಂದರೆ ಅದರಿಂದ ಬಿಳಿ ಅಂಟು ದ್ರವ ಏನಾರು ಬರೋದು ಕಾಣಿಸ್ತು ಅಂದರೆ ಅದು ದುಂಡಾಣುಗಳಿಂದ ಬಂದಿರುವಂಥ ಸ್ವರ್ಗ ರೋಗ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಬೋದು. ಈ ಪರೀಕ್ಷೆನ ರೈತರು ಅವರೇ ಮಾಡ್ಕೊಂಡು ಅದಕ್ಕೆ ಯಾವ್ದು ಶಿಫಾರಸು ಮಾಡಿರುವಂಥ ಕೆಮಿಕಲ್ಸ್ ಇದ್ದಾವೆ ಅವನ್ನು ಬಳಸ್ಕೊಂಡು ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಮತ್ತು ಇದನ್ನು ನಿರ್ವಹಣಾ ಕ್ರಮಗಳು ಹೇಗೆ ಅಂದರೆ ಎಲ್ಲ ಸ್ವರ್ಗ ರೋಗಗಳಿಗೂ ಒಂದೇ. ಏನು ಫಸ್ಟು ಮುತ್ತುರಾಜರು ಹೇಳಿದ್ರು ಬೇಸಿಗೆ ಉಳುಮೆ ಅಂತ ಹೇಳ್ತಾರೆ, ಮಾಗಿ ಉಳುಮೆ ಅಂತ ಹೇಳ್ತೀವಿ ನಾವು. ಮಾಗಿ ಉಳುಮೆ ಯಾಕೆ ಮಾಡಬೇಕು ಅಂದರೆ ಬಿಸಿಲಿಗೆ ನೀವು ಭೂಮಿಯನ್ನು ಒಡ್ಡೋದ್ರಿಂದ ಅದರಲ್ಲಿರುವಂಥ ರೋಗದ ಕಣಗಳಾಗಿರ್ಬೋದು, ಕೀಟಗಳ ಕೋಶಾವಸ್ಥೆಗಳಾಗಿರ್ಬೋದು ಅವೆಲ್ಲ ಸಾಯ್ತವೆ. ಮತ್ತು ಇನ್ನೊಂದು, ಒಂದೇ ಬೆಳೆಯನ್ನು ಪ್ರತಿ ವರ್ಷ ಬೆಳೀಲಿಕ್ಕೆ ಹೋಗಬೇಡಿ. ಒಂದು ಬೆಳೆ ಆದಮೇಲೆ ಇನ್ನೊಂದು ಬೆಳೆ ಪರಿವರ್ತನೆ ಆಗಬೇಕು ಅಂದರೆ ಒಂದ್ಸತಿ ನೀವು ಟೊಮೆಟೊ ಬೆಳೀತು ಅಂದರೆ ಟೊಮೆಟೊ ಜಾತಿಗೆ ಸೇರಿದಂಥ ಬೆಳೆಗಳನ್ನ ಯಾವುದೂ ಹಾಕಬಾರ್ದು. ಬೇರೆ ಬೆಳೆಗಳನ್ನ ಹಾಕೋದ್ರಿಂದ ಅಲ್ಲಿರುವಂಥ ರೋಗ ಕಣಗಳು ಕಡಿಮೆ ಆಗ್ತಾ ಬರ್ತವೆ. ಮತ್ತು ಸಾಧ್ಯ ಆದಷ್ಟು ಹಸಿರೆಲೆ ಗಿಡಗಳನ್ನ ಅಲ್ಲೇ ಬೆಳೆಸಿ ಅಲ್ಲೇ ಮಣ್ಣಿಗೆ ಸೇರಿಸ್ತಾ ಬರೋದ್ರಿಂದ ಮಣ್ಣಿನ ಆರೋಗ್ಯ ವೃದ್ಧಿ ಆಗ್ತಾ ಬರ್ತದೆ. ಮತ್ತು ಸಾಧ್ಯ ಆದಷ್ಟು ಜೈವಿಕ ಪೀಡನಾಶಕಗಳು ಅಂದರೆ ಜೈವಿಕ ಶಿಲೀಂದ್ರನಾಶಕಗಳಾದಂಥ ಟ್ರೈಕೋಡರ್ಮ ಬಳಸ್ಬೋದು, ಜೈವಿಕ ದುಂಡಾಣು ನಾಶಕ ಸೂಡೋಮೊನಸ್ ಫ್ಲೋರೆಸೆನ್ಸ್ ಬಳಸ್ಬೋದು, ಜೈವಿಕ ಜಂತುಳು ನಾಶಕ ಪ್ಯಾಸಿಲೋಮೈಸಿಸ್ ಲಯಾಸಿನಸ್ ಬಳಸ್ಬೋದು. ಇವನ್ನ ಏನು ಅಂದರೆ ಯಾವಾಗಲೂ ಅಷ್ಟೇ ರೈತರುಗಳು ಜೈವಿಕ ನಾಶಕಗಳನ್ನ ನಾವು ಬಳಸ್ತೀವಿ ಅಂದಾಗ ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ಸಾವಯವ ಗೊಬ್ಬರ ಏನು ಕೊಟ್ಟಿಗೆ ಗೊಬ್ಬರ ನಾವು ಬಳಸ್ತೀವಿ ಅದಕ್ಕೆ ಸಾಧ್ಯ ಆದಷ್ಟು 1 kg 2 kg ಟ್ರೈಕೋಡರ್ಮ ಸೂಡೋಮೊನಸ್ ಇವೆಲ್ಲ ಮಿಕ್ಸ್ ಮಾಡಿ ಒಂದು 10 ದಿನ ನೆರಳಲ್ಲಿಟ್ಟು ನಂತರ ಮಣ್ಣಿಗೆ ಹಾಕೋದ್ರಿಂದ ಏನಾಗುತ್ತೆ, ನಾವು ಅದಕ್ಕೆ ಮಿಕ್ಸ್ ಮಾಡಿರೋ 1 kg ಜೈವಿಕ ಪೀಡನಾಶಕಗಳೇನಿರ್ತವೆ ಅವು ಯಥೇಚ್ಛವಾಗಿ ಅದ್ರ ಮೇಲೆ ಬೆಳ್ಕೊಂಡು ಜಾಸ್ತಿ ಕ್ವಾಂಟಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನಲ್ಲಿರುವಂಥ ರೋಗನಾಶಕಗಳು ಅಥವಾ ಕೀಟಗಳನ್ನ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೋದು. ಮತ್ತಿನ್ನೊಂದು ಬೇವಿನಿಂಡಿ, 200 kg ಬೇವಿನಿಂಡಿಯನ್ನು ನಾವು ಪ್ರತಿ ವರ್ಷ ಹೊಲಕ್ಕೆ ಕೊಡಬೇಕಾಗುತ್ತೆ. 1 ಎಕರೆಗೆ ಆ ಪ್ರಮಾಣದಲ್ಲಿ ಕೊಡ್ತಾ ಹೋಗಬೇಕು. ನಮಗೆ ಇವೆಷ್ಟೆಲ್ಲ ಮಾಡಿ ಕೊನೆಯಲ್ಲೂ ಕೂಡ ಒಂದು ಸ್ವಲ್ಪ ರೋಗಗಳು ಕಾಣಿಸ್ಕೊಳ್ತವೆ ಅಂದರೆ ಶಿಲೀಂಧ್ರದ ಬರುವಂಥ ಸ್ವರ್ಗ ರೋಗಕ್ಕಾದರೆ ನಾವು ಸಾಮಾನ್ಯವಾಗಿ ಕಾರ್ಬನ್ಡೈಸಿಮ್ ಹೇಳ್ತೀವಿ. ಕಾರ್ಬನ್ಡೈಸಿಮ್ ಇದು ಬೆವಿಸ್ಟಿನ್ ಅಂತ ಸಿಗುತ್ತೆ, ಜೆಕಸ್ಟಿನ್ ಅಂತ ಸಿಗುತ್ತೆ. ಇದನ್ನು 0.2% ಅಂದರೆ 2 gram ಪ್ರತಿ ಲೀಟ್ರ್ ನೀರಿಗೆ ಈ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಗಿಡಗಳ ಬುಡಕ್ಕೆ ಹಾಕಬೇಕಾಗತ್ತೆ. ಅದರಿಂದ ಒಂದು ಸ್ವಲ್ಪ ರೋಗ ಕಂಟ್ರೋಲ್ ಬರ್ತದೆ. ಇಲ್ಲ ಅಂದರೆ ನಿಮಗೆ ಪ್ರೊಪಿಕೋನಸೋಲ್ ಅಂತ ಇನ್ನೊಂದು ಶಿಲೀಂದ್ರನಾಶಕ ಸಿಗುತ್ತೆ, ಅದಾದರೆ 1 ml ಪ್ರತಿ ಲೀಟ್ರ್ ನೀರಿಗೆ ಈ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ನಾವು ಬುಡಕ್ಕೆ ಹಾಕೋದ್ರಿಂದ ಈ ರೋಗವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೋದು. ಇದು ಶಿಲೀಂಧ್ರ ಬಂದಿಂದ ಬರುವಂಥ ಸ್ವರ್ಗ ರೋಗ. ಆದರೆ ನಿಮಗೆ ದುಂಡಾಣುಗಳಿಂದ ಬಂದಂಥ ಸ್ವರ್ಗ ರೋಗ ಆದರೆ ಅಲ್ಲಿ ತಾಮ್ರದ ಆಕ್ಸಿಕ್ಲೋರೈಡು 3 gram ಪ್ರತಿ ಲೀಟ್ರ್ ನೀರಿಗೆ, ಅದರ ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ 0.5 gram ಪ್ರತಿ ಲೀಟ್ರ್ ನೀರಿಗೆ ಈ ಪ್ರಮಾಣದಲ್ಲಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ಅಲ್ಲಿ ಬುಡಕ್ಕೆ ಹಾಕಬೇಕಾಗತ್ತೆ. ಮತ್ತು ಕೊನೆಯಲ್ಲಿ ನಮಗೆ ಪ್ರತಿ ವರ್ಷ ರೆಗ್ಯುಲರಾಗಿ ಬ್ಯಾಕ್ಟೀರಿಯಲ್ ವಿಲ್ಟ್ ಕಾಣಿಸ್ತಾ ಇದೆ, ದುಂಡಾಣು ಸ್ವರ್ಗ ರೋಗ ಅಂದರೆ ಬೆಳೆಯೆಲ್ಲ ತೆಗೆದಾದ ಮೇಲೆ ಬ್ಲ್ಯಾಂಕೆಟ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ, ಫುಲ್ ಹೊಲತ್ತು ತುಂಬ ಬ್ಲೀಚಿಂಗ್ ಪೌಡರ್ ಏನು ಬರ್ತದೆ ಅದನ್ನು ಎರಚಿಬಿಟ್ಟು ನೀರು ಕೊಡಬೇಕಾಗತ್ತೆ. ನೀರು ಕೊಡೋದ್ರಿಂದ ಅಲ್ಲಿ ಕ್ಲೋರಿನ್ ರಿಲೀಸ್ ಆಗುತ್ತೆ, ಅಲ್ಲಿರುವಂಥ ಎಲ್ಲ ರೋಗದ ಕಣಗಳು ನಾಶ ಆಗ್ತವೆ. ಇವಿಷ್ಟನ್ನು ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನೂ ಒಂದು ಪ್ರಮುಖವಾದ ರೋಗ ಟೊಮೆಟೊದಲ್ಲಿ ನಮಗೆ ಕಂಡುಬರುವಂಥ ಇದೊಂದು ರೋಗ ಅಂದರೆ ಬೇರುಗಂಟು ರೋಗ, ನೆಮೆಟೋಡ್ಸ್. ಇತ್ತೀಚಿನ ದಿನಗಳಲ್ಲಿ ನಮಗೆ ತರಕಾರಿ ಬೆಳೆಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇರೋದು ಬೇರುಗಂಟು ರೋಗ ಅಥವಾ ನೆಮೆಟೋಡ್ಸ್ ಅಂತಿರ್ತೀವಿ. ನೆಮೆಟೋಡ್ಸ್ದು ಲಕ್ಷಣ ಏನಂದರೆ ನಮ್ಮ ಎಷ್ಟೋ ರೈತ ಬಂದವ್ರಿಗೆ ನೆಮೆಟೋಡ್ಸ್ ಅಂತಲೇ ಗೊತ್ತಾಗಲ್ಲ. ಏನಂದ್ರೆ ಸರ್, ಗಿಡಗಳ ಬೆಳವಣಿಗೆ ಆಗಿಲ್ಲ, ಗಿಡಗಳ ಬೆಳವಣಿಗೆ ಆಗಿಲ್ಲ ಅಂತ ಹೇಳ್ತಾರೆ. ಒಂದು ಗಿಡಗಳ ಬೆಳವಣಿಗೆ ನೀವೇನೇ ಪೋಷಕಾಂಶಗಳು ಕೊಟ್ಟರು ಎದೊಳ್ತಾ ಇಲ್ಲ ಗಿಡಗಳು ಅಂತ ಹೇಳ್ತೀರಿ. ಅಂಥ ಗಿಡಗಳನ್ನ ತೈ ಮಾಡಿ ಕಿತ್ತು ಬೇರನ್ನು ಪರೀಕ್ಷೆ ಮಾಡಿ ಬೇರಲ್ಲಿ ಏನಾದ್ರು ಗಂಟುಗಳಿದ್ರೆ ಅದು ನೆಮೆಟೋಡ್ಸ್ ಅಂತ. ಒಂದು, ಗಿಡಗಳ ಬೆಳವಣಿಗೆ ಆಗಲ್ಲ, ಕುಂಠಿತ ಆಗುತ್ತೆ, ಎಲೆಗಳೆಲ್ಲ ಅಳದೇ ಆಗ್ತಾ ಬರ್ತವೆ. ಅಂಥ ಗಿಡಗಳನ್ನ ಕಿತ್ತು ಬೇರನ್ನು ಪರೀಕ್ಷೆ ಮಾಡ್ತದಂದರೆ ಬೇರುಗಳಲ್ಲಿ ಗಂಟಿರ್ತವೆ. ಅಂಥ ಬೆಳೆಗಳಲ್ಲಿ ನೆಮೆಟೋಡ್ಸ್ ಬಂದಿದೆ ಅಂತ ಅರ್ಥ ಆಯಿತಾ. ಇವನ್ ನಿರ್ವಹಣೆ ಮಾಡೋದು ಹೇಗೆ ಅಂದರೆ, ನಾವು ಯಾವಾಗಲೂ ಅಷ್ಟೇ ಕೆಮಿಕಲ್ಸ್ಗೆ ಫಸ್ಟೇ ಹೋಗಬಾರ್ದು. ಕೆಮಿಕಲ್ಸ್ ಅದನ್ನು ಬೇರೆ ವಿಧಾನಗಳಿದ್ದಾವೆ, ಫಸ್ಟ್ ಅವನ್ನು ಅಳವಡಿಸ್ಕೊಂಡು ನಾವು ನಂತರ ಕೊನೆಯಲ್ಲಿ ಕೆಮಿಕಲ್ಸ್ ಬಳಸಬೇಕಾಗತ್ತೆ. ಮೊದಲೇ ಇದು ಅಂಥ ಬೆಳೆ ನಿಮಗೆ ಅಂಥ ಹೊಲದಲ್ಲಿ ನೆಮೆಟೋಡ್ಸ್ ಜಾಸ್ತಿ ಆಗಿದೆ ಅಂದರೆ ಆ ಬೆಳೆನ ಬೆಳೀಲಿಕ್ಕೆ ಹೋಗಬೇಡಿ. ಅದರ ಬದಲು ನೀವು ಚೆಂಡು ಬೆಳ್ಕೊಳ್ಬೋದು, ಒಂದು ಬೆಳೆ ಚೆಂಡು ಬೆಳ್ಕೊಳ್ಳಿ, ಇಲ್ಲ ಅಂದರೆ ನಸ್ಕುನಿ ವೆಲ್ವೆಟ್ ಬೀನ್ಸ್ ಅಂತ ಹೇಳ್ತೀವಿ ಅದನ್ನು ಬೆಳೀರಿ. ಇದರಿಂದ ಏನಾಗುತ್ತೆ, ಈ ಚೆಂಡು ಮತ್ತು ನಸ್ಕುನಿನಲ್ಲಿ ಆ ಬೇರಿಂದ ಬರುವಂಥ ರಸಗಳೇನು ಮಾಡ್ತವೆ, ಆ ನೆಮೆಟೋಡ್ಸ್ನ ಸಹಿಸ್ತವೆ, ಇದನ್ನು ಸಪ್ರೆಸ್ ಮಾಡ್ತವೆ. ಆದ್ದರಿಂದ ಈ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ನೆಮೆಟೋಡ್ಸ್ನ ಕಡಿಮೆ ಮಾಡ್ಕೊಳ್ಬೋದು. ಮತ್ತು ಜೈವಿಕ ಜಂತುಳು ನಾಶಕ ನಾನು ಆವಾಗಲೇ ಹೇಳಿದೆ, ಪ್ಯಾಸಿಲೋಮೈಸಿಸ್ ಲಯಾಸಿನಸ್ ಅಂತ ಒಂದು ಬರ್ತದೆ, ಅದನ್ನು ಕೂಡ ಅಷ್ಟೇ ನೀವು ಯಾವಾಗ ಕೊಟ್ಟಿಗೆ ಗೊಬ್ಬರ ಕೊಡ್ತೀರಿ ಆವಾಗ ಪುಷ್ಟೀಕರಿಸ್ಕೊಂಡು ಸಾವಯವ ಗೊಬ್ಬರನ ನಂತರ ಅದನ್ನು ಮಣ್ಣಿಗೆ ಸೇರಿಸ್ತಾ ಬರೋದ್ರಿಂದ ಆ ತತ್ತಿಯ ಹಂತದಲ್ಲಿದ್ದಾಗಲೇ ಆ ನೆಮೆಟೋಡ್ಸ್ನ ಅದು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಬೇವಿನಿಂಡಿ, ಬೇವಿನಿಂಡಿನ ಯಾಕೆ ಕೊಡಬೇಕು, ಬೇವಿನಿಂಡಿ ಕಳ್ತಂಗೆ ಕಳ್ತಂಗೆ ಏನಾಗುತ್ತೆ, ನಿಮಗೆಲ್ಲಿ ಕೆಲವು ಆಮ್ಲಿ ಅಂಶಗಳು ಬೇವಿನಿಂಡಿಯಿಂದ ರಿಲೀಸ್ ಆಗ್ತಾ ಬರ್ತವೆ, ಅವು ಜಂತುಳುಗಳನ್ನು ನಾಶ ಮಾಡ್ತವೆ. ಅದಕ್ಕೋಸ್ಕರ ನಾವು ಬೇವಿನಿಂಡಿಯನ್ನು ಯಥೇಚ್ಛವಾಗಿ ಮಣ್ಣಿಗೆ ಕೊಡಲಿಕ್ಕೆ ಹೇಳ್ತೀವಿ. ಕೊನೆಯಲ್ಲಿ ಈಗ ನಾವು ಇವೆಲ್ಲ ಆಗಿ ಕೊನೆ ಹಂಗೂ ನೆಮೆಟೋಡ್ಸ್ ಕಾಣಿಸ್ತಾ ಇದೆ ಒಂದೆರಡು ಗಿಡದಲ್ಲಿ ಅಂದಾಗ, ಈ ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ಜಂತುಳು ನಾಶಕಗಳು ಬಂದಿದ್ದಾವೆ ಮಾರ್ಕೆಟಲ್ಲಿ, ಅವನ್ನು ನಾವು ಸಮರ್ಪಕವಾಗಿ ಬಳಸ್ಕೊಳ್ಬೋದು. ಒಂದು ವೆಲಂ ಪ್ರೈಮ್ ಅಂತ ಒಂದು ಔಷಧಿ ಇದೆ, ಅದನ್ನು 0.6 ಮಿಲಿ ಪ್ರತಿ ಲೀಟರ್ ನೀರಿಗೆ ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಗಿಡದ ಬುಡಕ್ಕೆ ಸುರಿಯೋದ್ರಿಂದ ಏನಾಗುತ್ತೆ, ನೆಮೆಟೋಡ್ಸ್ ಆಯ್ತವೆ. ಇಲ್ಲಾಂದರೆ ಇನ್ನೊಂದು ನಿಮಿಟ್ಸ್ ಅಂತ ಅರಳು ರೂಪದ ಜಂತುಳು ನಾಶಕ ಇದೆ, ಅದನ್ನು 1 ಗ್ರಾಮು ಒಂದು ಗಿಡಕ್ಕೆ ಆ ಪ್ರಮಾಣದಲ್ಲಿ ಹಾಕಿ ನಂತರ ನೀರು ಕೊಡಬೇಕಾಗತ್ತೆ. ಮತ್ತು ಇನ್ನೊಂದು ಇತ್ತೀಚಿನ ದಿನಗಳ ಮಾರ್ಕೆಟಲ್ಲಿ ರಿಲೀಸ್ ಆಗ್ಬೋದು, ಸಾಲಿಬ್ರೋ ಅಂತ, ಇದು ಸಿಂಜೆಂಟಾ ಕಂಪ್ನಿದು. ಅವರು ಕೂಡ ಉತ್ತಮವಾದ ಜಂತುಳು ನಾಶಕವನ್ನು ಮಾರ್ಕೆಟ್ಗೆ ಪರಿಚಯಿಸ್ತಾ ಇದ್ದಾರೆ. ಅದು 0.5 ಮಿಲಿ ಪ್ರತಿ ಲೀಟ್ರ್ ನೀರಿಗೆ. ಈ ಸಾಲಿಬ್ರೋ ಏನು ಅಂದರೆ, ನೀವು ಗಿಡಗಳನ್ನ ಹಾಕಲಿಕ್ಕೆ ಮೊದಲೇ ನೀವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಎಲ್ಲ ಇತ್ತೀಚಿನ ದಿನಗಳಲ್ಲಿ ರೈತರು ಎಲ್ಲ ಮಲ್ಚ್ ಶೀಟ್ ಯೂಸ್ ಮಾಡಿ ತರಕಾರಿ ಬೆಳೆಗಳು ಬೆಳೀತಿದ್ರು, ಮತ್ತು ಹಿಂದಿನ ದಿನವೇ ಮೊದಲೇ ಅದಕ್ಕೆ ಹೋಲ್ ಮಾಡ್ಕೊಂಡಿರ್ತೀರ. ಆ ಹೋಲ್ ಮಾಡ್ಕೊಂಡಿರೋ ಜಾಗಕ್ಕೆ ನಿಮಗೆ ನೆಮೆಟೋಡ್ಸ್ ಪ್ರಾಬ್ಲಮ್ಸ್ ಇದೆ ಹೊಲದಲ್ಲಿ ಏನಂಗಿದ್ರೆ, ಆ ಹೋಲ್ ಮಾಡಿರೋ ಜಾಗಕ್ಕೆ 200 ಮಿಲಿಯಷ್ಟು ದ್ರಾವಣವನ್ನು ಸುರಿಬೇಕಾಗತ್ತೆ. ಇಲ್ಲಿ 0.5 ಮಿಲಿ ಪ್ರತಿ ಲೀಟ್ರ್ ನೀರಿಗೆ ಆ ಪ್ರಮಾಣದಲ್ಲಿ ಸಿದ್ಧ ಮಾಡ್ಕೊಂಡಂಥ 0.5 ಲೀಟ್ರ್ ನೀರನ್ನು ಅಲ್ಲಿಗೆ ಸಿಂಧುನೇ ಸುರಿದ್ರೆ ನೀವು ಗಿಡನ ಆಮೇಲೆ ಹಾಕೊಂಡ್ರೆ ಈ ನೆಮೆಟೋಡ್ಸ್ಗಳನ್ನ ನಿರ್ವಹಣೆ ಮಾಡ್ಬೋದು. ಇನ್ನು ಕೀಟಗಳ ತೊಟ್ಟಿಗೆ ಮೋಹಕ ಬಲೆಗಳನ್ನು ಕೂಡ ನಾವು ಉಪಯೋಗಿಸ್ಬೋದು. ಕಾಯಿ ಕೊರಿಯುವಂತ ಉಳಿಗೆ ಮೋಹಕ ಬಲೆ ಸಿಗುತ್ತೆ. ಇದನ್ನ 1 ಎಕರೆಗೆ 4-5 ಮೋಹಕ ಬಲೆಗಳನ್ನ ನಾವು ಉಪಯೋಗಿಸ್ಬೇಕಾಗತ್ತೆ. ಇದನ್ನು ನೀವು ಹೂ ಬಿಡುವಂತ ಹಂತದಲ್ಲಿ ಉಪಯೋಗಿಸ್ಬೇಕು. ನಂತರದಲ್ಲಿ ಸ್ಪೋಡಾಪ್ಟ್ರ ಅನ್ನುವಂಥ ಎಲೆ ತಿನ್ನುವಂಥ ಕೀಟಕ್ಕೂ ಕೂಡ ಮೋಹಕ ಬಲೆಗಳು ಲಭ್ಯ ಇರುತ್ತೆ. ಅದು ಕೂಡ 1 ಎಕರೆಗೆ 4-5 ಮೋಹಕ ಬಲೆಗಳನ್ನ ಉಪಯೋಗಿಸ್ಬೇಕು. ಇದನ್ನು ನಾಟಿ ಮಾಡಿದ ನಂತರದಿಂದ ಶುರು ಮಾಡಬೇಕಾಗತ್ತೆ. ಮತ್ತು ಟೂಟಾ ಅನ್ನುವಂಥ ಹುಳು ಅಥವಾ ಊಜಿ ಹುಳುಗೂ ಕೂಡ ಮಾರ್ಕೆಟ್ನಲ್ಲಿ ಫೆರಮೋನ್ ಟ್ರ್ಯಾಪ್ ಸಿಗುತ್ತೆ. 20-25 ಟ್ರ್ಯಾಪ್ಸ್ಗಳನ್ನ ನಾವು ಉಪಯೋಗಿಸ್ಬೇಕು. ಇದನ್ನು ನಾಟಿ ಮಾಡಿದ ನಂತರದಿಂದ ಕೊನೆಯ ದಿನದವರೆಗೂ ಕೂಡ ನಾವು ಉಪಯೋಗಿಸೋದ್ರಿಂದ ಈ ಕೀಟಗಳ ಸಂಖ್ಯೆಗಳನ್ನ ಕೂಡ ನಾವು ಹತೋಟಿ ಮಾಡ್ಬೋದು. ಮತ್ತು ಈ ಸ್ಪೋಡಾಪ್ಟ್ರ ಅನ್ನುವಂಥ ಎಲೆ ತಿನ್ನುವಂಥ ಕೀಟ ಒಂದು ಸಾರಿ ಮರಿ ಹುಳುಗಳು ದೊಡ್ಡದಾದಾಗ ಅದನ್ನು ಹತೋಟಿ ಮಾಡೋದು ಕಷ್ಟ ಆಗುತ್ತೆ. ಕೀಟನಾಶಕಗಳು ಅಷ್ಟು ಪರಿಣಾಮಕಾರಿಯಾಗಿರುವುದಿಲ್ಲ. ಅಂಥ ಟೈಮಲ್ಲಿ ವಿಷದ ಹಿಟ್ಟನ್ನು ಉಪಯೋಗಿಸಿ ಕೂಡ ನಾವು ಈ ಕೀಟನ ಹತೋಟಿ ಮಾಡ್ಬೋದು. ಯಾವ ರೀತಿ ಉಪಯೋಗಿಸ್ಬೇಕು ಅಂತಂದರೆ, 10 ಕೆಜಿ ಅಕ್ಕಿ ತವುಡು ತಗೋಬೇಕು, ಅದಕ್ಕೆ 1 ಕೆಜಿಯಷ್ಟು ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕು, ಜೊತೆಗೆ 1 ಕೆಜಿಯಷ್ಟು ರಾಸಾಯನಿಕ ಕೀಟನಾಶಕವನ್ನು ಮಿಕ್ಸ್ ಮಾಡಿ ಸಂಜೆಯ ಸಮಯದಲ್ಲಿ ಗಿಡದ ಬುಡಕ್ಕೆ ಇದನ್ನು ಹಾಕೋದ್ರಿಂದ ಈ ಕೀಟಗಳು ವಿಷದ ಹಿಟ್ಟನ್ನು ತಿಂದು ಸಾಯ್ತವೆ. ನಂತರದಲ್ಲಿ ಪರತಂತ್ರ ಜೀವಿಗಳನ್ನು ಕೂಡ ನಾವು ಉಪಯೋಗಿಸ್ಬೋದು. ಟ್ರೈಕೋಗ್ರಾಮ ಅನ್ನುವಂಥ ಒಂದು ಪ್ಯಾರಾಸಿಟಾಯ್ಡ್ ಅಂತ ಕರಿತೀವಿ, ಇದನ್ನು ಉಪಯೋಗಿಸೋದ್ರಿಂದ ಈ ಕಾಯಿ ಕೊರಿಯುವಂಥ ಹುಳುಗಳನ್ನು ನೀವು ಹತೋಟಿ ಮಾಡ್ಬೋದು. ಇದು ಎಲ್ಲಿ ಸಿಗುತ್ತೆ ಅಂತಂದರೆ, ಉದಾಹರಣೆಗೆ ಕೃಷಿ ಇಲಾಖೆಯಲ್ಲಿ ಲ್ಯಾಬ್ರೇಟ್ರಿಗಳಿದೆ, ಆ ಲ್ಯಾಬ್ರೇಟ್ರಿಗಳಲ್ಲಿ ಸಿಗುತ್ತೆ. ನನಗೆ ತಿಳಿದಿರೋ ಹಾಗೆ ಮಂಡ್ಯದಲ್ಲಿ ಇರುವಂಥ ರೈತರು ಪರತಂತ್ರ ಜೀವಿ ಲ್ಯಾಬ್ರೇಟ್ರಿಗೆ ಹೋಗಿ ನೀವು ಟ್ರೈಕೋಗ್ರಾಮವನ್ನು ತಗೊಂಡು ಉಪಯೋಗಿಸೋದ್ರಿಂದ ಟೊಮೆಟೊ ಬೆಳೆಯಲ್ಲಿ ಕಾಯಿ ಕೊರಿಯುವಂಥ ಹುಳುಗಳನ್ನ ನೀವು ಹತೋಟಿ ಮಾಡ್ಬೋದು. ಇದನ್ನು ಪ್ರತಿ ವಾರಕ್ಕೊಮ್ಮೆ 20,000 ಟ್ರೈಕೋಗ್ರಾಮವನ್ನು ನೀವು ಬಿಡಬೇಕಾಗತ್ತೆ. ಇದನ್ನು ಕನಿಷ್ಠ 5-6 ನೀವು ತೋಟಕ್ಕೆ ಬಿಡಬೇಕಾಗತ್ತೆ. ಮತ್ತು ಜೈವಿಕ ಕೀಟನಾಶಕಗಳನ್ನು ಕೂಡ ನಾವು ಉಪಯೋಗಿಸ್ಬೋದು. ಕೆಲವಷ್ಟು ವೈರಸ್ ಮೂಲದ ಕೀಟನಾಶಕಗಳು ಸಿಗುತ್ತೆ, HANPV, SLNPV ಅಂತ ಕೆಲವಷ್ಟು ಕೀಟನಾಶಕಗಳನ್ನ ಉಪಯೋಗಿಸ್ಬೋದು. ಅದೇ ರೀತಿ ಬ್ಯಾಕ್ಟೀರಿಯಾ ಮೂಲದ ಕೀಟನಾಶಕವನ್ನು ಕೂಡ ನಾವು ಉಪಯೋಗಿಸ್ಬೋದು. ಡೈಪೆಲ್ ಅಂತ ಸಿಗುತ್ತೆ, ಅದನ್ನು ಕೂಡ ಉಪಯೋಗಿಸೋದ್ರಿಂದ ಈ ಎಲೆ ತಿನ್ನುವಂಥ ಕೀಟ ಮತ್ತು ಕಾಯಿ ಕುರಿಯುವಂಥ ಕೀಟಗಳನ್ನು ನೀವು ಜೈವಿಕ ಕ್ರಮದಲ್ಲಿ ನೀವು ಹತೋಟಿ ಮಾಡ್ಬೋದು. ಜೊತೆಗೆ ಬೇವಿನ ಮೂಲದ ಕೀಟನಾಶಕಗಳನ್ನು ಕೂಡ ನಾವು ಉಪಯೋಗಿಸ್ಬೋದು. ಅಜಾಡಿರೆಕ್ಟಿನ್ 1% ಅಂತ ಹೇಳಿ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಪ್ರತಿ ಲೀಟ್ರ್ ನೀರಿಗೆ 2.5 ಮಿಲಿಯಷ್ಟು ಹಾಕೊಂಡು ಸಿಂಪಡಣೆ ಮಾಡ್ಬೋದು. ಹಾಗೂ ಅಜಾಡಿರೆಕ್ಟಿನ್ 5% ಅಂತ ಏನಾದರೂ ನೀವು ಸಿಗುತ್ತೆ ಅನ್ನೋದಾದರೆ ಅದನ್ನು ಪ್ರತಿ ಲೀಟ್ರ್ಗೆ 0.5 ಮಿಲಿಯಷ್ಟು ಹಾಕೊಂಡು ಸಿಂಪಡಣೆ ಮಾಡ್ಬೋದು. ಅಥವಾ ಬೇವಿನ ಬೀಜದ ಕಷಾಯವನ್ನು ನೀವೇ ಸಿದ್ಧಪಡಿಸ್ಕೊಂಡು ಸಿಂಪಡಣೆ ಮಾಡ್ಬೋದು. ಬೇವಿನ ಬೀಜದ ಕಷಾಯವನ್ನು 5% ಅಷ್ಟು ನೀವು ರೆಡಿ ಮಾಡ್ಕೋಬೇಕು. ಸೊ 5 ಕೆಜಿ ಬೇವಿನ ಬೀಜಕ್ಕೆ 100 ಲೀಟ್ರಷ್ಟು ಬೇವಿನ ಬೀಜದ ಪುಡಿಗೆ 100 ಲೀಟ್ರಷ್ಟು ನೀರಿಗೆ ಅದನ್ನು ಮಿಕ್ಸ್ ಮಾಡಿ ನಂತರದಲ್ಲಿ ಅದನ್ನು ಸೋಸ್ಕೊಂಡು ನೀವು ಅದನ್ನು ಸಿಂಪಡಣೆ ಮಾಡೋದ್ರಿಂದ ಎಲೆ ತಿನ್ನುವಂಥ ಕೀಟ, ರಸ ಇರುವಂಥ ಕೀಟ ಹಾಗೂ ಕಾಯಿ ಕೊರಿಯುವಂಥ ಕೀಟಗಳು ಕೂಡ ಮತ್ತು ರಂಗೋಲಿ ಹುಳುಕು ಕೂಡ ಇದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ರಾಸಾಯನಿಕ ಕೀಟನಾಶಕಗಳನ್ನ ಉಪಯೋಗಿಸ್ಬೇಕಾಗತ್ತೆ. ಉದಾಹರಣೆಗೆ ಕಾಯಿ ಕೊರಿಯುವಂಥ ಹುಳು ಅಥವಾ ಟೂಟಾ ಅನ್ನುವಂಥ ಹುಳುಗೆ ಮಾರ್ಕೆಟ್ನಲ್ಲಿ ಹಲವಷ್ಟು ಕೀಟನಾಶಕಗಳು ಸಿಗುತ್ತೆ. ಅದರಲ್ಲಿ ಯಾವುದಾದ್ರೂ 1 ಕೀಟನಾಶಕವನ್ನು ಸಿಂಪಡಣೆ ಮಾಡಿದ್ರೆ ನೀವು ಇದನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಬೋದು. ಉದಾಹರಣೆಗೆ ಕಾಯಿ ಕೊರಿಯುವಂಥ ಹುಳು ಅಥವಾ ಟೂಟಾ ಅನ್ನುವಂಥ ಹುಳುಗೆ ಫ್ಲೂಬೆಂಡಿಯಮೈಡ್ ಅಂತ ಒಂದು ಕೀಟನಾಶಕ ಸಿಗುತ್ತೆ. ಪ್ರತಿ ಲೀಟ್ರ್ನಿಗೆ 0.3 ಮಿಲಿಯಷ್ಟು ಹಾಕೊಂಡು ಸಿಂಪಡಣೆ ಮಾಡಬೇಕು. ಅಥವಾ ಕ್ಲೋರಾಂಥ್ರನಿಲಿ ಪ್ರೋಲ್ ಅನ್ನುವಂಥ ಒಂದು ಕೀಟನಾಶಕ 0.3 ಮಿಲಿ, ಅಥವಾ ಸ್ಪೈನೋಸಾಡ್ ಅನ್ನುವಂಥ ಒಂದು ಕೀಟನಾಶಕ 0.3 ಮಿಲಿ, ಅಥವಾ ಸಯಾಂಟ್ರನಿಲಿ ಪ್ರೋಲ್ ಅನ್ನುವಂಥ ಒಂದು ಕೀಟನಾಶಕವನ್ನು 1.8 ಮಿಲಿಯಷ್ಟು ಹಾಕೊಂಡು ನೀವು ಸಿಂಪಡಣೆ ಮಾಡ್ಬೋದು. ರಂಗೋಲಿ ಹುಳು ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿದೆ ಅಂದರೆ ನೀವು ಕೀಟನಾಶಕವನ್ನು ಸಿಂಪಡಣೆ ಮಾಡ್ಬೋದು. ಸೈಪರ್ಮೆತ್ರಿನ್ ಅನ್ನುವಂಥ ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ನಿಗೆ 1 ಮಿಲಿಯಷ್ಟು ಹಾಕ್ಕೊಂಡು ಸಿಂಪಡಣೆ ಮಾಡಬೇಕು. ಅಥವಾ ಫಿಪ್ರೋನಿಲ್ 5SC ಎನ್ನುವಂಥ ಕೀಟನಾಶಕವನ್ನು 2 ಮಿಲಿಯಷ್ಟು ಹಾಕ್ಕೊಂಡು ಸಿಂಪಡಣೆ ಮಾಡ್ಬೋದು. ಅದೇ ರೀತಿ ಬಿಳಿ ನೊಣಕ್ಕೆ ಡಯಾಫೆನ್ಥ್ಯೂರಾನ್ ಅನ್ನುವಂಥ ಕೀಟನಾಶಕವನ್ನು ಸಿಂಪಡಣೆ ಮಾಡ್ಬೋದು. ಅಥವಾ ಅಸಿಟಮಪ್ರಿಡ್ ಅನ್ನುವಂಥ ಒಂದು ಕೀಟನಾಶಕವನ್ನಾದರೂ ಸಿಂಪಡಣೆ ಮಾಡ್ಬೋದು. ಥ್ರಿಪ್ಸ್ ಅನ್ನುವಂಥ ಕೀಟಕ್ಕೆ ಸ್ಪೈನೋಸಾಡ್ ಅನ್ನುವಂಥ ಕೀಟನಾಶಕ, ಫಿಪ್ರೋನಿಲ್ ಅಥವಾ ಫ್ಲುಕ್ಸಮಟೈಡ್, ಅಥವಾ ಥೈಯಾಮೆಥಾಕ್ಸಾಮ್ ಅನ್ನುವಂಥ ಕೀಟನಾಶಕವನ್ನು ಯಾವುದರ ಒಂದು ನ ಸಿಂಪಡಣೆ ಮಾಡಬಹುದು. ಮತ್ತು ರೆಡ್ ಸ್ಪೈಡರ್ ಮೈಟ್ಗೆ ನೀವು ಪ್ರಾಪರ್ಗೈಟ್ ಅನ್ನುವಂಥ ಒಂದು ಕೀಟನಾಶಕ ಅಥವಾ ಫೆನಾಜಕ್ವೀನ್ ಅನ್ನುವಂಥ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡೋದ್ರಿಂದ ಈ ಕೀಟಗಳನ್ನ ರಾಸಾಯನಿಕವಾಗಿಯೂ ಕೂಡ ನೀವು ಹತೋಟಿ ಮಾಡ್ಬೋದು. ಕೆಲವಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ನೀವು ಉಪಯೋಗಿಸ್ಬೇಕಾಗತ್ತೆ. ಆಲ್ರೆಡಿ ಸುದರ್ಶನ್ ಅವರು ಹೇಳಿರೋ ರೀತಿ ನೀವು ಸ್ಟಿಕ್ಕರ್ ಅಥವಾ ಸ್ಪ್ರೆಡರ್ನ ಕಂಪಲ್ಸರಿ ಹಾಕಬೇಕಾಗತ್ತೆ. ನಂತರದಲ್ಲಿ ಒಂದೇ ತರವಾದ ಕೀಟನಾಶಕ ಆಗ್ಬೋದು, ಶಿಲೀಂಧ್ರ ನಾಶಕವನ್ನು ಪದೇ ಪದೇ ಉಪಯೋಗಿಸೋದ್ರಿಂದ ಅದು ಕೆಲಸ ಮಾಡುವಂಥ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ನಂತರದಲ್ಲಿ ಸಿಂಪರಣೆ ಮತ್ತು ಕಟಾವಿಗೆ ಇರುವಂಥ ಅಂತರವನ್ನು ನೀವು ಕಾಪಾಡ್ಕೋಬೇಕು. ಇವತ್ತು ಸಿಂಪರಣೆ ಮಾಡಿ ನಾಳೆನೇ ನೀವು ಅದನ್ನು ಹಣ್ಣುಗಳನ್ನ ಕಟಾವು ಮಾಡಬಾರ್ದು. ಕನಿಷ್ಠ ಒಂದು 5-7 ದಿನಗಳಾದರೂ ನೀವು ಕನಿಷ್ಠ ನೀವು ಸಿಂಪರಣೆ ಮತ್ತು ಕಟಾವಿಗೆ ಇರುವಂಥ ದಿನವನ್ನು ಕಾಪಾಡಬೇಕಾಗತ್ತೆ. ಮತ್ತು ಸಂಜೆಯ ಸಮಯದಲ್ಲಿ ನೀವು ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು. ಯಾಕೆಂದರೆ ಈ ಜೇನು ಹುಳುಗಳು ಸಂಜೆಯ ಸಮಯದಲ್ಲಿ ಕಡಿಮೆ ಇರುತ್ತೆ, ಕಾಯಿ ಕಚ್ಚುವಿಕೆ ಕಡಿಮೆ ಆಗಿಬಿಡುತ್ತೆ ನೀವೇನಾದರೂ ಬೆಳಿಗ್ಗೆ ಟೈಮ್ ಸಿಂಪರಣೆ ಮಾಡಿದ್ರೆ. ಅದಲ್ಲದೆ ಹೂವು ಮತ್ತು ಕಾಯಿ ಬಿಡುವಂಥ ಸಂದರ್ಭದಲ್ಲಿ ಈ ಗ್ರೀನ್ ಲೇಬಲ್ಡ್ ಕೆಮಿಕಲ್ ಅಂತ ಕರಿತೀವಿ ಅಥವಾ ಸೇಫ್ ಕೆಮಿಕಲ್ಸ್ನ ನಾವು ಉಪಯೋಗಿಸೋದ್ರಿಂದ ಈ ಕೀಟಗಳನ್ನ ಸಮಗ್ರವಾಗಿ ಹತೋಟಿ ಮಾಡ್ಬೋದು ಸರ್. ಆತ್ಮೀಯ ಕೇಳುಗರೆ, ಇದೇ ತಿಂಗಳ 19 ಬುಧವಾರ ಬೆಳಿಗ್ಗೆ 10 ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಏರ್ಪಾಡಾಗಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ಈ ಕಾರ್ಯಕ್ರಮ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆಯಲಿದೆ. ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಕೇಳುಗರು ಹಾಗೂ ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಗಮನಿಸಿ, ಈ ತಿಂಗಳ 19 ಬುಧವಾರ ಬೆಳಿಗ್ಗೆ 10 ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಮೈಸೂರಿನ ಸಿಎಸ್ಆರ್ಟಿಐ ಸಂಸ್ಥೆ ಆವರಣದಲ್ಲಿ ನಡೆಯಲಿದೆ. ಬನ್ನಿ ಭಾಗವಹಿಸಿ. ಬಹುಮಾನ ಗೆಲ್ಲಿ, ತಾಂತ್ರಿಕ ಜ್ಞಾನ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಯನ್ನ ತಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂತಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಸುದರ್ಶನ್ ಅವರ? 9 9 4 5 8 3 2 4 9 9. ಇನ್ನೊಮ್ಮೆ 9 9 4 5 8 3 2 4 9 9. ಇನ್ನೊಂದು ಸರಿ ಹೇಳ್ಬಿಡಿ. 9 9 4 5 8 3 2 4 9 9. ತಮ್ಮದು ಡಾಕ್ಟರ್ ಮುತ್ತುರಾಜ್ ಅವರೇ. 8 9 0 4 7 9 0 4 6 1. ಇನ್ನೊಮ್ಮೆ 8 9 0 4 7 9 0 4 6 1. ಇನ್ನೊಂದು ಸರಿ ಹೇಳ್ಬಿಡಿ ಸರ್. 8 9 0 4 7 9 0 4 6 1. ಒಳ್ಳೆಯದು ಡಾಕ್ಟರ್ ಮುತ್ತುರಾಜ್ ಅವರೇ ಹಾಗೂ ಡಾಕ್ಟರ್ ಸುದರ್ಶನ್ ಅವರೇ, ಇದುವರೆಗೂ ಟೊಮ್ಯಾಟೊ ಬೆಳೆಯಲ್ಲಿ ಕಂಡುಬರುವ ಕೀಟ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಟೊಮ್ಯಾಟೊ ಬೆಳೆಯ ಸಮಗ್ರ ಕೀಟ ನಿರ್ವಹಣೆ ಕುರಿತು ಸಂವಾದ ಪ್ರಸಾರವಾಯಿತು. ಭಾಗವಹಿಸಿದವರು ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಜಿಕೆ ಸುದರ್ಶನ್ ಮತ್ತು ಡಾಕ್ಟರ್ ಜಿಪಿ ಮುತ್ತುರಾಜ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಈಗ ಎಲ್ಜಿ ಸಹೋದರಿಯರು ಹಾಡಿರುವ ಒಂದು ಜನಪದ ಗೀತೆ. ರಂಗನೇ ರಂಗಾದಿ ರಂಗಯ್ಯ ರಂಗ ನಮ್ಮಯ್ಯನೇ ಜಂಬೂ ಜಾನಕಿ ರಮಣನೇ ಕೈಯಲ್ಲೊಸ್ತೂರುವೇ ಕೈಯಲ್ಲೋಸ್ತೂರುವೆ ಕೈಯಲ್ಲೋಸ್ತೂರು ಕೈಯಲ್ಲೋಸ್ತೂರುವೆ ಕೈಯಲ್ಲಿ ವಸ್ತೂರುವೆ ರಂಗಯ್ಯ ಕಾವಿಯ ಜೋತುರುವೆ ಎಲ್ಲಿಗೋಗಿದ್ರಿ ನನ್ನ ಗುರುವೇ ಚಿನ್ನದ ಗರಿಯೇ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ರಂಗೈ ಬರುತ್ತಾರೆ ರಂಗಯ್ಯ ರಂಗೋಲೆ ಹಾಕಿ